ಪ್ರತಿಭಟನಾಕಾರರಿಂದ ಹೆದ್ದಾರಿ ತಡೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಮದ್ದೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆ. ನಾಳೆಯಿಂದ ದೇಶಾದ್ಯಂತ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಸ್ಪರ್ಧೆ, ರಾಜ್ಯದ 9 ಶಿಕ್ಷಣ ಸಂಸ್ಥೆಗಳು ಭಾಗಿ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಹದೇವಪುರ ವಲಯದಿಂದ ಅತಿ ಹೆಚ್ಚು ಆಸ್ತಿ ತೆರಿಗೆ ಸಂಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತೆ ಪ್ರಸಾರ 7:35. ಆಕಾಶವಾಣಿ ಹಾಸನ, ಈಗ ಸಮಯ 6:59. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾಳೆ ಹಾಗೂ ಕಾಳುಮೆಣಸಿನ ಬೆಳೆಯಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕಿನ ಹಳ್ಳಿಗದ್ದೆ ಗ್ರಾಮದ ಪ್ರಗತಿಪರ ಕೃಷಿಕ ಎಚ್ಎಸ್ ಆನಂದಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಆನಂದ್ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಭತ್ತ, ಕಾಫಿ, ಕಾಳುಮೆಣಸು ಇದರ ಜೊತೆಗೆ ತಾಳೆಯನ್ನು ಕೂಡ ಅವರು ಬೆಳೆದುಕೊಂಡಿದ್ದಾರೆ. ತಾಳೆ ಮತ್ತು ಕಾಳುಮೆಣಸಿನ ಬೆಳೆಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ, ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಆನಂದ್ ಅವ್ರಿಗೆ. ನಮಸ್ಕಾರ ಆನಂದ್. ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ? ಚಿಕ್ಕ ವಯಸ್ಸಿಂದನೂ ಕೃಷಿನೇ, ನಾವು ಕೃಷಿ ಕುಟುಂಬದಿಂದ ಬಂದಿದ್ದು. 2005 ಸಂಪೂರ್ಣ ಕೃಷಿಯಲ್ಲಿ ತೊಡ್ಕೊಂಡಿದ್ವಿ. ಏನು ಓದಿದ್ರಿ ತಾವು? ನಾನು ಡಿಪ್ಲೊಮಾ ಅಗ್ರಿಕಲ್ಚರ್. ಡಿಪ್ಲೊಮಾ ಅಗ್ರಿಕಲ್ಚರ್ ಮಾಡಿದ್ರಿ. ಬೇರೆ ಏನಾದರೂ ವೃತ್ತಿ ಮಾಡಬೇಕು ಅನ್ನುವಂಥದ್ದು ಆಲೋಚನೆ ಇತ್ತ? ಆಲೋಚನೆ ಇತ್ತು. ಇಲ್ಲಿ ನಮಗೆ ಸಾಕಷ್ಟು ಜಮೀನು ಇತ್ತು, ನಮ್ಮ ತಂದೆದಿತ್ತು. ನಮ್ಮ ತಂದೆ ಕಾಲದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ತೋಟಗಳನ್ನ ಮಾಡಿದ್ರು. ಅದನ್ನ ಡೆವಲಪ್ ಮಾಡ್ಕೊಂಡು ಇಲ್ಲೇ ಇರೋಣ, ಆರಾಮಾಗಿ ಇನ್ನೊಬ್ಬರ ಹತ್ರ ಕೆಲಸ ಮಾಡೋದಕ್ಕಿಂತಲೂ ಇಲ್ಲಿ ನಾನೇ ಆಳು ನಾನು ಒಡೆಯನ ಕಾನ್ಸೆಪ್ಟಲ್ಲಿ ನಾವಿಲ್ಲೇ ಉಳ್ಕೊಂಡ್ವಿ. ಒಟ್ಟು ಎಷ್ಟು ಜಮೀನು ಇತ್ತು ನಿಮಗೆ? ಬೇಸಿಕ್ ಒಂದು 8 ಎಕರೆಷ್ಟು ಇತ್ತು ನಮ್ಮ ಪಿತ್ರಾಜಿತ ಆಸ್ತಿ, ಮತ್ತೆ ನಾವೆಲ್ಲ ತಗೊಂಡು ಈಗ ಒಂದು 20 ಎಕರೆಷ್ಟು ಜಮೀನಿದೆ. 20 ಎಕರೆನಲ್ಲಿ ಏನೇನು ಬೆಳ್ಕೊಳ್ತಾರೆ ಅನಂತ? ನಾವು ಮುಖ್ಯವಾಗಿ ಕಾಫಿ, ಕಾಳುಮೆಣಸು ಬೆಳಿತೀವಿ, ಸ್ವಲ್ಪ ಪ್ರಮಾಣದ ಏಲಕ್ಕಿ, ತಾಳೆ ಬೆಳೆದಿದ್ವಿ, ಮರ ಕೃಷಿನೂ ಹೆಚ್ಚು ಒತ್ತು ಕೊಟ್ಟಿದ್ವಿ. ತಾಳೆ ಹಾಕಿ ಎಷ್ಟು ವರ್ಷ ಆಯ್ತು? ತಾಳೆ ಹಾಕಿ 9 ವರ್ಷ ಇವಾಗ. ತಾಳೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಎಲ್ಲರೂ ಅಡಿಕೆ ಅಡಿಕೆ ಅಂತ ಮೊರೆ ಹೋಗ್ತಿದ್ದ ಟೈಮಲ್ಲಿ ಒಂದು ಕಂಪನಿಯವರು ಬಂದರು, ಅವರು ತಾಳೆ ಹಾಕಿ ಈ ಥರ ಅಂತ. ಆಮೇಲೆ ನಾನು ಇಂಟರ್ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ಸ್ಟಡಿ ಮಾಡಿದಾಗ ತಾಳೆ ಉತ್ತಮ ಆದಾಯ ಕೊಡೋದು ಮತ್ತು ಪ್ರತಿ 15 ದಿನಕ್ಕೊಂದ್ಸಲ ಆದಾಯ ತಂದು ಕೊಡುತ್ತೆ ಅನ್ನೋದು ತಿಳಿಯಿತು ನನಗೆ. ಹಾಗಾಗಿ ತಾಳೆನೇ ನಾನು ಒಂದು 2 ಎಕರೆಯಲ್ಲಿ ತಾಳೆನ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟೆ. 2 ಎಕರೆಗೆ ಹೇಗೆ ಹಾಕೊಂಡಿದ್ರಿ? ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ರಿ? ಗಿಡಗಳನ್ನು ಎಲ್ಲಿ ತಂದ್ರಿ? ಹೇಗೆ ನಾಟಿ ಮಾಡಿದ್ರಿ? ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ. ಜಿಗ್ಜಾಕ್ ಟೈಪಲ್ಲಿ ಹಾಕಿದ್ವಿ, 30 ಅಡಿ 30 ಅಡಿ ಅವರು ಲೆಕ್ಕ ಕೊಟ್ಟಿದ್ರು. ನಾವು 27 ಅಡಿಗೆ ಒಂದು ಗಿಡ ಬಿದ್ದಿದೆ, ಜಿಗ್ಜಾಕ್ ಸ್ಟೈಲ್ ಹಾಕಿದ್ರಿಂದ 27 ಅಡಿಗೆ ಒಂದು ಗಿಡ ಬಿದ್ದಿದೆ. ಮತ್ತು ಗುಂಡಿಯೆಲ್ಲ JCB ಮುಖಾಂತರ ಮಾಡಿಸ್ಕೊಂಡ್ವಿ, ಸ್ವಲ್ಪ ಕಾಂಪೋಸ್ಟ್ ದನದ ಗೊಬ್ಬರ ಎಲ್ಲ ಹಾಕಿ ಗಿಡ ನಾಟಿ ಮಾಡಿದ್ವಿ. ಗಿಡನ ಒಂದು ಕಂಪ್ನಿಯವರು ಫ್ರೀಯಾಗಿ ಸಪ್ಲೈ ಮಾಡಿದರು, ರುಚಿ ಸೋಯಾನ ಕಂಪ್ನಿಯವರು ಮುಂಚೆ ಇದು ಮಾಡ್ತಾಯಿದ್ರು. ಅದನ್ನ ಈಗ ಪತಂಜಲಿ ಇವರು ತಗೊಂಡಿದ್ದಾರೆ. ಎಷ್ಟು ಆಳ ತೆಗಿಬೇಕು ಒಂದು ಗಿಡವನ್ನ ನೆಡ್ಲಿಕ್ಕೆ? ಒಂದೂವರೆಯಿಂದ ಎರಡಡಿ ಅಷ್ಟು ಆಳ ಇರಬೇಕು. ಅಗಲ ಅಗಲ ನೀವು ಅದ್ರ ರೆಕ್ಕೆ ಎಷ್ಟು ಹೋಗುತ್ತೆ ಅಷ್ಟಾಗಲ ಬೇಸಿನ್ ಮಾಡಬೇಕು. ಗೊಬ್ಬರ ಏನ್ ಕೊಡ್ಬೇಕು ಅಂತಂದ್ರೆ ಆ ಬೇಸಿನಲ್ಲೇ ಕೊಡ್ಬೇಕು. ನೀವು ಬುಡಕ್ ಹಾಕಿದ್ರೆ ಅದು ಗೊಬ್ಬರ ತಗೊಳ್ಳಲ್ಲ, ಯಾಕೆ ತುಂತುರು ಬೇರ್ಗಳಿರುತ್ತೆ ಮತ್ತೆ ಅಲ್ಲಿ ಉಳುಮೆನೂ ಮಾಡಬಾರ್ದು. ಉಳುಮೆ ಮಾಡೋದ್ರಿಂದ ಬೇರ್ ಕಟ್ಟಾದ್ರೆ ಅದಕ್ಕೆ ಸ್ವಲ್ಪ ನೆಂಜು ಬಂದಂಗಾಗುತ್ತೆ ಗಿಡಕ್ಕೆ. ಸಾಮಾನ್ಯವಾಗಿ ಈ ಸಾಂಬಾರ್ ಪದಾರ್ಥಗಳನ್ನ ಮಲೆನಾಡ್ ಭಾಗದಲ್ಲಿ ಬೆಳೀತಾರೆ. ಕಾಫಿ ಜೊತೆಗೆ ಕಾಳ್ಮೆಣ್ಸ್ ಆಗ್ಬೋದು ಮತ್ತೆ ಅಡಿಕೆ ಆಗ್ಬೋದು ಮತ್ತೆ ಬೇರೆ ಬೇರೆ ತರಹದ ಬೆಳೆಯನ್ನ ಬೆಳೀತಾರೆ. ಹೀಗೆ ತಾಳೆಯನ್ನ ಬೆಳೆಯುವವರ ಸಂಖ್ಯೆ ಕಡಿಮೆ. ನಿಮ್ಗೆ ಯಾಕೆ ತಾಳೆ ಬೆಳಿಬೇಕು ಅಂತ ಹೇಳಿ ಅನ್ನಿಸ್ತು ಮತ್ತೆ ಅದರಿಂದ ಆದಾಯ ಬರುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು ನಿಮ್ಗೆ? ನಮಗೆ ಈಗ ಪೆಪ್ಪರ್ ಕಾಫಿ ಎಲ್ಲ ಹೆಚ್ಚು ಲೇಬರ್ ಬೇಡ ಅಂತ ತೋಟಗಳು, ಅದೆಲ್ಲ ಸ್ವಲ್ಪ ಇರಲಿ ನೋಡೋಣ ಪ್ರಾಕ್ಟೀಸ್ ಮಾಡೋಣ ಸ್ವಲ್ಪ ವರ್ಷ ಒಂದು 10 ವರ್ಷ ಪ್ರಾಕ್ಟೀಸ್ ಭೂಮಿ ಹಾಗೆ ಇರುತ್ತೆ ಮತ್ತೆ ಏನಾದ್ರು ಚೇಂಜಸ್ ಮಾಡ್ಬೋದು ಅಂತ. ಅದರಲ್ಲೇ ನಾನು ಕಾಫಿನೂ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಒಂದು ಡ್ರಾಫ್ಟ್ ವೆರೈಟಿ ಕಾಫಿನ ರೋಬಸ್ಟನ್ನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಫಿನೂ ಬಂದಿದೆ. ಪೆಪ್ಪರೂ ಇದೆ, ಅಲ್ಲಿ ಮರಗಳಿದೆ, ಮರದಲ್ಲಿ ಪೆಪ್ಪರೂ ಹಬ್ಬಿದೆ, ತುಂಬ ಚೆನ್ನಾಗಾಗಿದೆ. ಯಾಕೆ ನಾನು ಚೂಸ್ ಮಾಡಿದೆ ಅಂತಂದರೆ ನಮ್ಮದೆಲ್ಲ ವಾರ್ಷಿಕ ಬೆಳೆಗಳು, 15 ದಿನಕ್ಕೊಂದ್ಸಲ ಆದಾಯ ಕೊಡೋಂಥ ಬೆಳೆಗಳು ನನಗೆ ಕಾಣಿಸ್ತಿಲ್ಲ. ಇಲ್ಲಾಂದ್ರೆ ತರಕಾರಿ ಈ ಥರದ್ದು ಬೆಳಿಬೇಕಿತ್ತು. ನಮ್ಮ ಮಲೆನಾಡಲ್ಲಿ ಹೆಚ್ಚು ಮಳೆ ಬೆಳೆದ್ರೆ ತರಕಾರಿ ಬೆಳೆಯೋದು ಕಷ್ಟ ಎಲ್ಲ ಸೀಸನ್ಲ್ಲಿ. ಬೇಸಿಗೆಲಿ ನೀರು ಕಮ್ಮಿ ಇರುತ್ತೆ, ನೀರು ಹೊಡೆಯೋದು, ಅದರ ರಿಸ್ಕ್ ತಗೊಳ್ಳೋ ಬದಲು ಇದೇ ಬೆಸ್ಟ್ ಅನಿಸ್ತು. ಹಾಗಾಗಿ ನಾವು ತಾಳೆ ಚೂಸ್ ಮಾಡ್ಕೊಂಡ್ವಿ. ತಾಳೆ ನೆಟ್ಟ ಮೇಲೆ ಏನೇನು ಕೆಲಸ ಮಾಡ್ಬೇಕು ಅದಕ್ಕೆ? ತಾಳೆ ನೆಟ್ಟ ಮೇಲೆ ಪ್ರತಿ ವರ್ಷಕ್ಕೊಂದು 2 ಸಲ ಗೊಬ್ಬರ ಕೊಡಬೇಕು. ಒಂದು ಗಿಡ ಒಂದು 3 ವರ್ಷ ಕಳೆದ ಮೇಲೆ ಒಂದು 7-8 ಕೆಜಿ ಗೊಬ್ಬರನ ಕೇಳುತ್ತೆ, ಜೊತೆ ಕಾಂಪೋಸ್ಟ್ ಹಾಕಬೇಕು. ಪ್ರತಿದಿನ ಒಂದು 100-200 ಲೀಟರ್ ನೀರು ಬೇಕೇ ಬೇಕು ಬೇಸಿಗೆನಲ್ಲಿ. 3 ತಿಂಗಳಷ್ಟೇ ನಾವು ನೀರಿನ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಇನ್ನು ಯಥೇಚ್ಛವಾಗಿ ಮಳೆ ಬೀಳುತ್ತಿಲ್ಲ ನಮ್ಮ ಏರಿಯಾದಲ್ಲಿ, ಅದು ನಮಗೆ ಮೇಂಟೈನ್ ಆಗುತ್ತೆ. ಅತಿಯಾದ ಮಳೆ ಏನು ತೊಂದರೆ ಆಗೋದಿಲ್ವಾ ಬೆಳಗ್ಗೆ? ಗಿಡ ನೀರೊಳಗೆ ಮುಳುಗಿದ್ರು ಒಂದು 10-20 ದಿನ ನೀರೊಳಗಿದ್ರು ಏನೂ ಆಗಲ್ಲ. ನೀರು ಹೆಚ್ಚಿಗೆ ಇದ್ರೂ ಕೂಡ ಏನು ಸಮಸ್ಯೆ ಆಗಲ್ಲ? ಏನು ಸಮಸ್ಯೆ ಇಲ್ಲ, ಎಷ್ಟು ನೀರಿದ್ರು ಅದು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ಎಷ್ಟು ವರ್ಷ ಬೇಕು ಅದು ಫಸಲು ಕೊಡ್ಲಿಕ್ಕೆ? ವೆಲ್ ಮೇಂಟೈನ್ಡ್ ಅಂತಂದ್ರೆ ನಿಮಗೆ ಒಂದು 3ನೇ ವರ್ಷದಿಂದ ಶುರುವಾಗುತ್ತೆ ಸ್ವಲ್ಪ ಸ್ವಲ್ಪ. 4ನೇ ವರ್ಷದಿಂದ ಚೆನ್ನಾಗಿ ಒಂದು 5 ಕೆಜಿಯಿಂದ 10 ಕೆಜಿ ಒಂದು ಗೊನೆಗಳು ಬರುತ್ತೆ. ವರ್ಷಕ್ಕೆ 24 ಚಿಗುರುಗಳು ಬರುತ್ತೆ ಅದರಲ್ಲಿ, ಅದರಲ್ಲಿ ಒಂದು ಚಿಗುರು ಜೊತೆ ಒಂದು ಗೊನೆ ಬರುತ್ತೆ. ಇಲ್ಲಿ ನಮ್ಮ ಪಕ್ಕದಲ್ಲೆಲ್ಲ ಕೆಲವರೆಲ್ಲ ಒಂದು 60 ಕೆಜಿವರೆಗೆ ಒಂದು ಗೊನೆನ ಕಟಾವ್ ಮಾಡಿದ್ದಾರೆ. ನೀರಾವರಿ ಸೌಲಭ್ಯ ಹೇಗೆ ಮಾಡ್ಕೊಂಡಿದ್ದಾರೆ ಅದಕ್ಕೆ? ನಮಗೆ ಕೆರೆ ಇದೆ, ಎಲೆಕ್ಟ್ರಿಕ್ ಮೋಟರ್ ಇದೆ, ಅದರಿಂದ ನಾವು ಲಿಫ್ಟ್ ಮಾಡಿಬಿಟ್ಟು ಸ್ಪ್ರಿಂಕ್ಲರ್ ಅಲ್ಲಿ ಕೊಡ್ತೀವಿ. ಸ್ಪ್ರಿಂಕ್ಲರ್ ಕೊಟ್ಟರೆ ಸಾಕಾಗುತ್ತೆ ನೀರು? ಯಥೇಚ್ಛವಾಗಿ ನೀರಿರುತ್ತೆ, ಮತ್ತೆ ನಮಗೇನು ಸಮಸ್ಯೆ ಅನ್ಸಲ್ಲ. ಡ್ರಿಪ್ ಎಲ್ಲ ಮಾಡೋದು, ಇಲಿ ಕಡಿಯೋದು, ಮತ್ತೆ ಒಂದು ಗಿಡಕ್ಕೆ ಇದಾಗುತ್ತೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾವು ರ್ಯಾಂಡಮ್ ಆಗಿ ಕೊಡಬೇಕು ಅಂದ್ರೆ ನಾವು ಜೆಟ್ ಪಿಟ್ ಮಾಡ್ಬಿಟ್ಟು ಅಲ್ಲಿಂದಲೇ ಹೊಡಿತೀವಿ, ಡೈಲಿ ಹೊಡಿತಾನೆ ಇರ್ತೀವಿ ಬೇಸಿಗೆನಲ್ಲಿ. ಅದಕ್ಕೆ ಗೊಬ್ಬರ ಗೋಡು ಇದೆಲ್ಲ ಹೇಗೆ? ಗೊಬ್ಬರ ಅದೇ, ಅದ್ರದ್ದು ಎಲೆಗಳು ಎಲ್ಲಿ ಬಂದಿರುತ್ತೆ, ಬುಡದಿಂದ ಒಂದು 9 ಅಡಿಯಷ್ಟು ದೂರದಲ್ಲಿ ಬೇಸನ್ ಮಾಡ್ಕೋಬೇಕು. ಬೇಸನಲ್ಲೇ ಗೊಬ್ಬರನ ಕೊಡಬೇಕು. ನೀವು ಒಳಗಡೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಗೊಬ್ಬರ ಅದು ವೇಸ್ಟೇ. ಅದ್ರ ಎಲೆಗಳು ಎಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟೊಂದು ಬುಡದಿಂದ ಒಂದು 9 ಅಡಿಯಷ್ಟಕ್ಕೆ ಬೇಸನ್ ಮಾಡಿ ಆ ಬೇಸನ್ ಒಳಗೆ ಕಂಪೋಸ್ಟ್ ಆಗಲಿ ಅಲ್ಲೇ ಹಾಕಬೇಕು. ನೀವು ಕೆಮಿಕಲ್ ಹಾಕೋದಾದ್ರೂ ಅಲ್ಲೇ ಹಾಕಬೇಕು. ಏನು ಬೇಸನ್ ಅಂತ ಅಂದ್ರೆ ಏನು? ಅದೇ ಟ್ರಂಚ್ ತರ ಪಾತಿನ ರೌಂಡ್ ಆಗಿ ಮಾಡ್ಕೋಬೇಕು, ಏರಿ ಕಟ್ಬಿಟ್ಟು ಗೊಬ್ಬರಗಳು ಆಚೆ ಹೋಗ್ದಾಗೆ. ಈಗ ಬುಡಕ್ಕೆ ಹಾಕಬಾರ್ದು ಗೊಬ್ಬರನ? ಬುಡಕ್ಕೆ ಹಾಕ್ಲೇಬಾರ್ದು, ಬುಡಕ್ಕೆ ಹಾಕಿದ್ರೆ ಅದು ವೇಸ್ಟ್, ಅದು ತಗೊಳಕ್ಕೆ ಆಗದೇ ಇಲ್ಲ. ಬೇರ್ಗಳೆಲ್ಲ ಆಚೆ ಇರುತ್ತೆ, ಒಂದು 6-9 ಅಡಿ ಅಂದಾಜಲ್ಲಿ ಅದರ ಬೇರ್ಗಳಿರುತ್ತೆ. ಈಗ 9 ಅಡಿ ಅಂತ ಹೇಳಿದ್ರಲ್ಲ, ಎಷ್ಟು ಅಗಲಕ್ಕೆ ನಾವು ಹಾಕ್ಬೋದು ಗೊಬ್ಬರನ? ಬುಡದಿಂದ 9 ಅಡಿ ಸುತ್ತ ಬೇಸಿನ್ ಮಾಡ್ಕೋಬೇಕು, ಆ ಬೇಸಿನಲ್ಲಿ ಹಾಕೊಂಡ್ಬರ್ಬೇಕು. ಅಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹೌದು, ಇಲ್ಲ ಅಂತ ಅಂದ್ರೆ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತೆ. ಏನ್ ಗೊಬ್ಬರ ಕೊಡ್ತೀರಾ ನೀವು ತಾಳೆಗೆ? ನಾವು 15-19 ಜಾಸ್ತಿ ಸ್ವಲ್ಪ ಪೊಟ್ಯಾಶ್ ಕೊಡ್ತೀವಿ, ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಕೊಡ್ತೀವಿ, ಜಿಂಕ್, ಬೋರಾನ್, ಜಿಪ್ಸಮ್, ಮೆಗ್ನೀಷಿಯಮ್ ಕೇಳುತ್ತೆ. ಒಂದ್ ಗಿಡಕ್ಕೆ ಒಂದು 1/2 ಕೆಜಿಯಷ್ಟು ಮೆಗ್ನೀಷಿಯಂ ಪ್ರತಿ ವರ್ಷನೂ ಕೊಡ್ತೀವಿ. ಇಷ್ಟೊಂದೆಲ್ಲ ಗೊಬ್ಬರ ಅಗತ್ಯ ಇರುತ್ತೆ ಅದಕ್ಕೆ? ಹೌದು ಖಂಡಿತ, ಅದು ಒಳ್ಳೆ ನಿಮಗೆ ಫಸಲು ಬರಬೇಕು ಅಂದ್ರೆ ಅದು ಬೇಕೇ ಬೇಕು. ಅಷ್ಟಿಲ್ಲ ಅಂತಂದ್ರೆ ನಿಮಗೆ ಫಸಲು ಕಮ್ಮಿ ಆಗುತ್ತೆ, ಈಲ್ಡಿಂಗ್ ಕಮ್ಮಿ ಆಗುತ್ತೆ ಗೊನೆದು. ನನ್ನ ತೋಟದಲ್ಲಿ ಈಗ ಒಂದು 30 ಕೆಜಿವರೆಗೆ ಅವರೇಜ್ ಬಂದಿದೆ, ಯಾಕೆಂದ್ರೆ 8ನೇ ವಯಸ್ಸು. ಇನ್ನು 2 ವರ್ಷ ಕಳೆದ್ಮೇಲೆ ನಾನು ಒಂದು 60-70 ಕೆಜಿ ಒಂದು ಗೊನೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದು 30 ಕೆಜಿಯಷ್ಟು ಬರ್ತಾ ಇದೆ. ಕೆಲವು ಒಂದು 5-6 ಮರದಲ್ಲಿ ಅಷ್ಟು ಬಂದಿದೆ. ವಿಶೇಷವಾಗಿ ಏನು ಕಾಳಜಿ ವಹಿಸಬೇಕು ಅದಕ್ಕೆ? ಏನು ಕಾಳಜಿ ಬೇಕಾಗಿಲ್ಲ ಅದಕ್ಕೆ, ವಿಶೇಷವಾಗಿ ನೀರು ಗೊಬ್ಬರ ಅಷ್ಟೇ. ನೀರು ಗೊಬ್ಬರ ಅದಷ್ಟನ್ನ ನೀಡ್ಕೊಂಡು ಹೋದ್ರೆ ಸಾಕು, ಅದ್ರ ಪಾಡ್ಗದು ಬೆಳೀತಾ ಹೋಗುತ್ತೆ, ಫಸಲನ್ನು ಕೂಡ ಕೊಡುತ್ತೆ. ಹೌದು, ಮತ್ತೆ ನೀವು ಒಂದು 30 ವರ್ಷ ಕಳೆದ್ಮೇಲೆ ಅದ್ರ ಮೇಲೆ ಮೆಣಸೆಲ್ಲ ಹಬ್ಸ್ಕೊಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲಾ ಕಡೆನೂ ದಪ್ಪ ಇರೋದ್ರಿಂದ ಮತ್ತೆ ಅದು ಅಲ್ಲಿ ಗೆದ್ಲು ಹತ್ತಾ ಇರುತ್ತೆ ಆ ಗಿಡಕ್ಕೆ, ಆ ಗೆದ್ಲಿಂದ ಮೆಣಸು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಅಂತರ ಬೇಸಾಯ ಅಥವಾ ಉಳುಮೆ ಮಾಡ್ಕೋಬೇಕಾ ಹೇಗೆ? ಅಂತರ ಬೇಸಾಯ ಮಾಡಲೇಬಾರದು. ನಾವು ಕಾಫಿ ಹಾಕಿದ್ವಿ, ಯಾವಾಗ್ಲೂ ಅಲ್ಲಿ ಕಲ್ಟಿವೇಶನ್ ಮಾಡ್ತಾ ಇರಬಾರ್ದು, ಬೇರ್ಗಳು ತುಂಡಾಬಾರದು. ಅದು ತುಂಡಾದ್ರೆ ನೆಂಜು ಬರುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಕಾಫಿ ನೀವು ತಳೆ ಜೊತೆ ಹಾಕೊಂಡ್ರೆ ಹೇಗೆ? ಕಾಫಿ ಇತ್ತೀಚೆಗೆ ಹಾಕಿದ್ವಿ, ಕಾಫಿಗೆ ಒಂದು 4ನೇ ವರ್ಷದಷ್ಟೇ. ಇದು 9ನೇ ವರ್ಷದ ತಾಳೆ. ನೆರಳು ಬಂತು ಅದ್ರ ತಾಳೆ ನೆರಳಿಗೆ ಕಾಫಿ ಹಾಕೊಂಡಿದ್ವಿ. ತಾಳೆ ನೆರಳಿಗೆನೆ ಕಾಫಿ ಹಾಕೊಂಡಿದ್ವಿ. ಕಾಫಿನೂ ಕೂಡ ಚೆನ್ನಾಗಿ ಬರ್ತಾ ಇದೆಯಾ ಅಲ್ಲಿ? ತುಂಬಾ ಚೆನ್ನಾಗಿ ಬಂದಿದೆ. ಈ ವರ್ಷದಿಂದ ಹೊಸ ಫಸಲು, ಒಂದು ಒಳ್ಳೆ ಫಸಲು ಸಿಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೀವಿ. ಈಗ ತಾಳೆ ಎಷ್ಟು ದಿವಸಕ್ಕೊಂದ್ಸರಿ ಕೊಯ್ಲು ಮಾಡ್ತಾ ಇದೀರಾ? ಎಷ್ಟು ನಿಮ್ಗೆ ಇಳುವರಿ ಸಿಗ್ತಾ ಇದೆ? ನಾವು ಅದೇ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳು ಬಿಟ್ಟರೆ ಇನ್ನು ಪ್ರತಿ 15 ದಿನಕ್ಕೊಂದ್ಸಲ ಕಟಾವು ಮಾಡ್ತೀವಿ. ಕಟಾವು ಬಂದಾಗ ನಮಗೆ ಒಂದು ಮಿನಿಮಮ್ ಅಂದರೆ ಒಂದು 750 ಕೆಜಿಯಿಂದ 1.5 ಟನ್ವರೆಗೂ ಸಿಗುತ್ತೆ ಪ್ರತಿ ಕಟಾವ್ಗೆ. ಅಂತೂ ತಿಂಗಳಲ್ಲಿ ಒಂದು 2-2.5 ಟನ್ನು ನನಗೆ ಸಿಗುತ್ತೆ. ಈಗ ಅದನ್ನ ಸಾಗಿಸೋದು ಇದೆಲ್ಲ ಹೇಗೆ, ತಗೊಂಡು ಕೊಡ್ಬೇಕಾಗುತ್ತಾ ಅಥವಾ ಹೇಗೆ? ಹೌದು, ಇಲ್ಲಿಂದ ಒಂದು 15 ಕಿಲೋಮೀಟರ್ ಒಣಗೂರು ಕೂಡ ರಸ್ತೆ ಅಂತಿದೆ, ಅಲ್ಲಿ ಅವ್ರು ಪಾಯಿಂಟ್ ಮಾಡಿದ್ದಾರೆ. ಇನ್ನೊಂದು 20 ಕಿಲೋಮೀಟರ್ ದೂರದಲ್ಲಿ ಬೆಳ್ಳೂರು ಅಂತ ಅಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ. ನಾವು ಎಲ್ಲಿ ಅನುಕೂಲ ಇರುತ್ತೆ, ಮತ್ತೆ ಪ್ರತಿ ತಿಂಗಳು 3ನೇ ತಾರೀಕು ಮತ್ತು 17ನೇ ತಾರೀಕು ಆ ದಿನ ಅಲ್ಲಿ ತಗೊಂಡೋಗಿ ನಾವು ತೂಕ ಹಾಕ್ಬಿಟ್ಟು ಬರೋದಷ್ಟೇ. ತೂಕ ನಮಗೆ ಯಾವುದು ಕಳೆಯಲ್ಲ, ಗೊನೆ ಹೇಗಿರುತ್ತೆ ಅದೇ ತರ, ಮತ್ತೆ ಕಾಯಿಗಳು ಚೆಲ್ಲಿ ಹೋಗಿದ್ರೆ ಅದನ್ನು ತೂಕಕ್ಕೆ ತಗೊಳ್ತಾರೆ, ತೂಕದಲ್ಲಿ ಯಾವುದೇ ಮೋಸ ಆಗಲ್ಲ. ಯಾರಿಗೆ ಅದನ್ನೆಲ್ಲ ತಗೊಂಡು ಹೋಗ್ತಾರ ಅಂತವ್ರು? ಅವರು ರುಚಿ ಸೋಯಾ ಅನ್ನೋ ಒಂದು ಕಂಪ್ನಿಯವರು ಇದು ಮಾಡ್ತಾ ಇದ್ದಾರೆ, ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ. ಮೊದಲು ಅವ್ರು ಮಾಡ್ತಾ ಇದ್ರು, ಈಗ ಪತಂಜಲಿ ಅವರು ಇದು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ತಿಂಗಳಿಗೂ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ. ನೀವು 3ನೇ ತಾರೀಕು ಹಾಕಿರೆ ನೆಕ್ಸ್ಟ್ 3ನೇ ತಾರೀಕು ಒಳಗಡೆ ನಿಮಗೆ ದುಡ್ಡು ಅಕೌಂಟಿಗೆ ಬಂದಿರುತ್ತೆ. 17ಕ್ಕೆ ಹಾಕಿರೆ 17ನೇ ತಾರೀಕು ಒಳಗಡೆ, ಕೆಲವು ಟೈಮು 8ಕ್ಕೆ ಬರುತ್ತೆ, 10ಕ್ಕೆ ಇಲ್ಲ 17ರೊಳಗಂತ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಪೇಮೆಂಟ್ ಮೋಸ ಆಗಲ್ಲ. ಈಗ ತಿಂಗಳಲ್ಲಿ 2 ಸರಿ ನೀವು ಕೊಯ್ಲು ಮಾಡ್ತೀರಿ? ಹೌದು. ಈ ತುಂಬಾ ಕಮ್ಮಿ ಇದೆ ಅಂತಂದಾಗ ಒಂದು 250-300 ಕೆಜಿ ಅಂದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ ಎಲ್ಲ ಲೆಕ್ಕ ಹಾಕಿ ಲೇಬರ್ ಲೆಕ್ಕ ಹಾಕಿ ಬಿಟ್ಬಿಡ್ತೀವಿ, ಅಲ್ಲಿ ಸ್ವಲ್ಪ ಅಕ್ಕಿ ಗಿಕ್ಕಿ ಇರುತ್ತೆ, ತಿನ್ಕೊಳ್ತದೆ. ಈ ಕಳೆದೇನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ನಿಮ್ಗೆ? ಕಳೆದೇನು ಸಮಸ್ಯೆ ಆಗಲ್ಲ, ಒಂದು 2-3 ಸಲ ಪವರ್ ವಿಡ್ರಲ್ಲಿ ಹೊಡಿತೀವಿ, ಹಾಗೆ ಅದೇ ಅಲ್ಲಿ ಮಲ್ಚಿಂಗ್ ಆಗಿರುತ್ತೆ. ಪವರ್ ವಿಡ್ರಲ್ಲಿ ಹೊಡಿಯುವಂಥದ್ದು ಅದೇ ಮಲ್ಚ್ ಆಗ್ಬಿಡುತ್ತೆ. ಹೌದು. ಉಳುಮೆ ಏನು ಮಾಡಕ್ ಹೋಗಲ್ಲ, ಉಳುಮೆ ಏನು ಮಾಡಕ್ ಹೋಗಲ್ಲ. ಮತ್ತೆ ಇದು ಕಳೆನಾಶಗಳನ್ನ ಸ್ಪ್ರೇ ಮಾಡಲ್ಲ, ಯಾಕೆಂದ್ರೆ ಬೇರು ತುಂಬಾ ಒಂದು ಮಣ್ಣಿಂದ 6 ಸೆಂಟಿಮೀಟರ್ ಒಳಗಡೆ ಅಷ್ಟೇ ಇರುತ್ತೆ, ಅದಕ್ಕೆ ಎಫೆಕ್ಟ್ ಆಗಬಾರ್ದು ಬೇರೆಗೆ ಅಂತ ನಾವು ಕಳೆನಾಶಗಳನ್ನ ಸಿಂಪಡಣೆ ಮಾಡಲ್ಲ. ನೀವು ಹಾಕಿದಂತ ಅಷ್ಟು ಗಿಡಗಳು ಕೂಡ ಚೆನ್ನಾಗಿ ಬಂದಿದಾವ ಹೇಗೆ? ಒಂದು 5-6 ಗಿಡನ ಆನೆಗಳ ಕಿತ್ತ ಹಾಕಿತ್ತು, ಮತ್ತೆ ರೀಪ್ಲಾಂಟ್ ಮಾಡಿದ್ವಿ. ಸ್ವಲ್ಪ ಏಜ್ ಅಲ್ಲಿ 1-2 ವರ್ಷ ಚಿಕ್ಕದಿದೆ, ಚೆನ್ನಾಗಿದೆ. ಈ ಸಾಮಾನ್ಯವಾಗಿ ಆನೆಗಳು ತಾಳೆ ಗಿಡನ ಮುಟ್ಟದಿಲ್ಲ ಅಂತ ಹೇಳ್ತಾರಲ್ಲ. ಮುಟ್ಟಲ್ಲ ಅಂದ್ರೆ 1-2 ವರ್ಷ ನೀವು ನೋಡ್ಕೋಬೇಕು, ಯಾಕೆಂದ್ರೆ ಅದು ಆಟ ಆಡೋದಕ್ಕೋಸ್ಕರ ಕಿತ್ಬಿಟ್ಟು ಮೈಗೆಲ್ಲ ಬಡ್ಕೊಳುತ್ತೆ, ಅದನ್ನ ಬಿಟ್ರೆ ಮತ್ತೆ ಮುಟ್ಟಕ್ ಆಗದೇ ಇಲ್ಲ, ಅದು ಮುಟ್ಟೋದು ಇಲ್ಲ ಬಂದ್ರೆ. ಯಾಕೆ ಮುಟ್ಟಲ್ಲ ಅದನ್ನ? ಅದ್ರಲ್ಲಿ ಸ್ವಲ್ಪ ಮುಳ್ಳಿರುತ್ತೆ, ಒಂದು ಅರ್ಧ ಭಾಗ ಮುಳ್ಳಿರುತ್ತೆ ಗರಿನಲ್ಲಿ, ಆ ಬೈಯುಕ ಏನ ಮುಟ್ಟಲ್ಲ. ಈಗ ನಿಮಗೆ ಕೊಯ್ಲು ಮಾಡ್ಲಿಕ್ಕೆ ಬೇರೆ ಕೆಲಸ ಮಾಡ್ಲಿಕ್ಕೆ ಈ ಮುಳ್ಳಿಂದ ಸಮಸ್ಯೆ ಆಗಲ್ವಾ? ಏನಿಲ್ಲ, ನಮಗೆ ಒಂದು ಕೋಲ್ ಇಟ್ಕೊಂಡಿಲ್ಲ, ಒಂದು ಕತ್ತಿಲಿ ಹಿಂಗೆ ಸಾವಿರಿದ್ರೆ ಅದು ಅರ್ಧ ಮುಳ್ಳುಗಳು ಬಿದ್ದೋಗುತ್ತೆ. ನಾವು ಮಿಷಿನ್ ಅಲ್ಲಿ ಕಟ್ ಮಾಡ್ತೀವಿ, ಚೈನ್ಸಾದಲ್ಲಿ ಕಟ್ ಮಾಡ್ಕೊಳ್ತಾ ಇದೀವಿ ಈಗ ಸದ್ಯಕ್ಕೆ. ಅದಕ್ಕಾದ ಮಿಷಿನ್ಗಳಿದೆ, ಗ್ಲೌಸ್ ಯೂಸ್ ಮಾಡ್ತೀವಿ, ಲೆದರ್ ಗ್ಲೌಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ, ಹಾಗೆ ಮುಳ್ಳದೇನು ನಮಗೆ ಸಮಸ್ಯೆ ಅನ್ಸೇ ಇಲ್ಲ ಇಲ್ಲಿವರೆಗೂ. ಈಗ ಒಂದು ದಿವಸ ನೀವು ಕೊಯ್ಲು ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಗೊನೆ ಸಿಗುತ್ತೆ ನಿಮ್ಗೆ ಅಂದಾಜು? ನನ್ನ ಹತ್ರ ಒಂದು 105 ಮರ ಇದೆ, ಕೆಲವು ಟೈಮ್ 100 ಸಿಗುತ್ತೆ, ಪ್ರತಿ ಒಂದರಲ್ಲಿ 2-2, 3-3 ಇರುತ್ತೆ. ಅವರೇಜ್ ನನಗೆ ಒಂದು 100 ಗೊನೆ ಅಂತ ಸಿಗುತ್ತೆ. 100 ಗೊನೆ ಪ್ರತಿ ಕೊಯ್ಲಿಗೆ ಸಿಗುತ್ತೆ? ಹೌದು. ಎಷ್ಟು ದಿವಸಕ್ಕೊಂದ್ಸರಿ ಬರುತ್ತದೆ? ಪ್ರತಿ 15 ದಿನಕ್ಕೊಂದ್ಸಲ ಗೊನೆ ಇರುತ್ತೆ. ಕೆಲವು ವೇರಿಯೇಷನ್ ಆಗಿರುತ್ತೆ, ಗಂಡು ಬರುತ್ತೆ, ಒಂದ್ ಲೇಯರ್ ಅಲ್ಲಿ ಗಂಡು ಬಂದಾಗ ಆ ಗಿಡದಲ್ಲಿ ಫಸಲಿರಲ್ಲ, ನೆಕ್ಸ್ಟ್ ಪೂರ್ತಿ 6-8 ಗೊನೆಗೆ ಬರುತ್ತೆ, ಪೂರ್ತಿ ಕಾಯಿ ಕಚ್ಚಿರೋ ಗೊನೆಗಳನ್ನೇ ಬರುತ್ತೆ. ಈಗ ಅದು ಹದವಾಗಿದೆ ಕೊಯ್ಲು ಮಾಡಬಹುದು ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ನಿಮಗೆ? ಚಿಕ್ಕದಾಗ ಬ್ಲಾಕ್ ಇರುತ್ತೆ, ಆಟೋಮೆಟಿಕ್ಲಿ ಆರೆಂಜ್ ಕಲರ್ ಬರುತ್ತೆ, ಸೇಮ್ ಆರೆಂಜ್ ಕಲರ್ ಬಂದಾಗ ಕಟ್ ಮಾಡಬಹುದು. ಮತ್ತೆ ಮುಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲೇ ನಿಮಗೆ ನೀವು ಸೇಮ್ ಏನ್ ಪಾಮ್ ಆಯಿಲ್ ಅಂತ ಏನ್ ಯೂಸ್ ಮಾಡ್ತೀವಿ ಅದು ಅಲ್ಲೇ ಕಾಣಿಸುತ್ತೆ ನಮಗೆ, ಆಯಿಲ್ ಕಂಟೆಂಟ್ ನಮಗೆ ಕಾಣಿಸ್ತಾ ಇರುತ್ತೆ, ಆ ಟೈಮಲ್ಲಿ ನಾವು ಕಟ್ ಮಾಡ್ತೀವಿ. ಆನೆ ಸಮಸ್ಯೆ ನಿಮ್ ಭಾಗದಲ್ಲಿ ಜಾಸ್ತಿ ಇದೆಯಾ? ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ವರ್ಷದಲ್ಲಿ ಒಂದು 3-4 ದಿನ ಬರುತ್ತೆ. ಬಂದ್ರೆ ನನ್ನ ತಾಳೆ ತೋಟಕ್ಕೆ ಏನು ತೊಂದರೆ ಇಲ್ಲ, ಭತ್ತದ ಗದ್ದೆಗೆಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ. ಏನ್ ತೊಂದರೆ ಕೊಡುತ್ತೆ? ಭತ್ತ ಹಣ್ಣಾಗ ಟೈಮಲ್ಲಿ ಬಂದು ತಿನ್ನೋದಕ್ಕಿಂತಲೂ ತುಳಿಯೋದೇ ಜಾಸ್ತಿ. ಮೊನ್ನೆ 8 ಆನೆಗಳು ಬಂದಿದ್ದ, ನನ್ನ ಗದ್ದೆಗೆ ತುಳ್ಕೊಂಡು ಹೋಗಿದೆ, ಬೇರೆದೊಂದು ಹಣ್ಣಾಗಿತ್ತು ಗತ್ತೆ, ಅದನ್ನ ತಿಂದಿದ್ದಾವೆ, ಪೂರ್ತಿ ಲಾಸ್ ಮಾಡಿದ್ದಾವೆ. ನಮ್ಮ ಗದ್ದೆನೂ ಒಂದು 10% ಲಾಸ್ ಆಗಿದೆ. ಈ ತರದ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇರುತ್ತದೆ. ಹೌದು. ತಾಳೆನಲ್ಲಿ ಈಗ ಹೇಗೆ ಅದನ್ನ ಖರೀದಿ ಮಾಡ್ತಾರೆ, ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ? ನಿಮಗೆ ಆಯಿಲ್ ರೇಟ್ ಹೇಗೆ ಮಾರ್ಕೆಟ್ ಅಲ್ಲಿ ಜಂಪ್ ಆಗೋಗುತ್ತೆ ಆ ತರ ರೇಟ್ ನಮಗೆ ಪ್ರೀಮಿಯಂ ಕೊಡ್ತಾರೆ. ಮಿನಿಮಮ್ ನಮಗೆ 13.60 ರೂಪಾಯಿ ಮಿನಿಮಮ್, ಅದು ಎಷ್ಟೇ ರೇಟ್ ಇದ್ರೂ ತಗೊಳ್ತಾರೆ. ಮತ್ತೆ ನಿಮಗೆ ಆಯಿಲ್ ರೇಟ್ ಜಾಸ್ತಿ ಆದಾಗ ಇನ್ಕ್ರೀಸ್ ಆಗ್ತದೆ. 22 ರೂಪಾಯಿವರೆಗೂ ನಾನು ಸೇಲ್ ಮಾಡಿದ್ದೀನಿ, ಈಗ ಮತ್ತೆ 13.60 ರೂಪಾಯಿ ತಗೊಳ್ತಾ ಇದ್ದಾರೆ. ಈಗ ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದ್ರೆ ಕಾಫಿ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಇಂಥದಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಬೇಗ ನಿಮಗೆ ಆದಾಯವನ್ನು ತಂದುಕೊಡುತ್ತೆ. ಬೇಗ ಕೊಡುತ್ತೆ, ಮತ್ತೆ ಪ್ರತಿ 15 ದಿನಕ್ಕೊಂದ್ಸಲ ನಿಮಗೆ ಆದಾಯನ ಕೊಡುತ್ತೆ. ಮತ್ತೆ ರಿಸ್ಕ್ ಇಲ್ಲದ ಬೆಳೆ, ಕಳ್ಳರು ಕದ್ಕೊಂಡು ಹೋಗ್ತಾರೆ ಅಂತ ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಯಾರು ಅದ್ ಬೈಬೇಕು ಅಗ್ರಿಮೆಂಟ್ ಇರುತ್ತೆ ಅವ್ರ ಹತ್ರನೇ ತಗೊಳ್ಳೋದು, ಬೇರೆಯವ್ರು ತಗೊಂಡೋಗಿ ಕೊಟ್ಟರೆ ತಗೊಳ್ಳಲ್ಲ. ಅವ್ನಿಗೆ ತೋಟ ಇರಬೇಕು, ಅವನಲ್ಲಿ ಅಗ್ರಿಮೆಂಟ್ ಮಾಡಿರ್ಬೇಕು, ಅವ್ನ ಮಾತ್ರ ಅಲ್ಲಿ ಕೊಡ್ಬೋದು, ಬೇರೆಯವ್ರ ಹತ್ರ ಆದ್ರೆ ಅವ್ರು ಪರ್ಚೇಸ್ ಮಾಡೋಕ್ಕೆ ಬರೋದೇ ಇಲ್ಲ. ಯಾವಾಗ್ಲಾದ್ರೂ ಖರೀದಿ ಮಾಡೋದ್ರಲ್ಲಿ ತಡ ಆಗಿರೋದು ಈ ತರದೇನಾದ್ರೂ ಗಮನಕ್ಕೆ ಬಂದಿದೆಯಾ? ಇಲ್ಲ, ಖಂಡಿತ ಇಲ್ಲ. ಟೈಮು 1-2 ಗಂಟೆ ಅದು ವ್ಯಾನ್ ಬರುತ್ತೆ, ಅವ್ರ ಕ್ಯಾರವನ್ ತಡ ಆಗ್ಬೋದು. ಆ ಟೈಮಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂದಾಗ ಅಲ್ಲೇ ಒಂದು ಶೆಲ್ಟರ್ ಅಲ್ಲಿ ಅವರೇ ತೂಕ ಹಾಕ್ಬಿಟ್ಟು ಅಲ್ಲೇ ಇಟ್ಕೊಳ್ತಾರೆ, ಮತ್ತೆ ಲೋಡ್ ಮಾಡ್ಕೊಳ್ತಾರೆ ಅವರೇ. ಒಂದು 15 ದಿವಸಕ್ಕೊಂದ್ಸರಿ ಖಂಡಿತವಾಗಿಯೂ ಕೂಡ ಖರೀದಿ ಮಾಡೇ ಮಾಡ್ತಾರೆ? ಪ್ರತಿ 3ನೇ ತಾರೀಕು ಮತ್ತೆ 17ನೇ ತಾರೀಕು ಖರೀದಿ ಮಾಡೇ ಮಾಡ್ತಾರೆ, ಮಾಡ್ಲೇಬೇಕದು, ಅಗ್ರಿಮೆಂಟ್ ಇರೋದೇ ಆತರ. ನಿಮಗೆ ಅಂದಾಜು ಒಂದು 100 ಗೊನೆ ಸಿಕ್ತು ಅಂತ ಹೇಳಿದ್ರೆ ಎಷ್ಟು ತೂಕ ಬರುತ್ತೆ, ಮತ್ತೆ ಇದರಿಂದ ಎಷ್ಟು ಸಂಪಾದನೆ ಆಗುತ್ತೆ? ಅವರೇಜ್ ನನಗೆ 1 ಟನ್ ಅನ್ಕೊಳ್ಳಿ, 10 ಕೆಜಿ ಬಂದ್ರು 1 ಟನ್ ಬಂತು 100 ಗೊನೆಗೆ, ಅಂದ್ರೆ 13,500 ರೂಪಾಯಿ ನನಗೆ ಆದಾಯ ಬರುತ್ತೆ. ಖರ್ಚು ಏನು ಮನೆ ನಿರ್ವಹಣೆಗೆ ಬಳಕೆ ಮಾಡ್ತೀರಾ ಅಥವಾ ತೋಟದ ನಿರ್ವಹಣೆಗೆ ಬಳಕೆ ಮಾಡ್ತೀರಾ ಹೇಗೆ? ಅದು ತೋಟ ನಿರ್ವಹಣೆಗೆ ಯಾವುದಕ್ಕೂ ಸಾಲಲ್ಲ ಸರ್, ನಮ್ದು ಜಾಸ್ತಿ ತೋಟ ಇರೋದ್ರಿಂದ. ಮನೆ ನಿರ್ವಹಣೆಗೆ ಸಣ್ಣ ಪುಟ್ಟ ನಮ್ಮ ಪೆಟ್ರೋಲು ವೆಹಿಕಲ್ ಖರ್ಚು ಅದು ಇದು ಇದಕ್ಕೆ ಆಗುತ್ತೆ. ಬಟ್ ಒಂಥರ ಗೌರ್ಮೆಂಟ್ ಸ್ಯಾಲ್ರಿ ತರ ಬರುತ್ತೆ. ಪ್ರತಿ ತಿಂಗಳು ನಾವು ಏನಾದ್ರು ಒಂದು ವ್ಯವಹಾರ ಮಾಡಿದ್ರು, ಯಾವ್ದಾದ್ರು ಒಂದು ವೆಹಿಕಲ್ ಏನಾದ್ರು ತಗೊಳ್ತೀವಿ ಅನ್ಕೊಂಡ್ರು EMI ತರ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ಮೊನ್ನೆ 3ನೇ ತಾರೀಕು ಕಟಾವ್ ಮಾಡಿದ್ರೆ? ಮೊನ್ನೆ ಮಾಡಿಲ್ಲ, 17ಕ್ಕೆ ಮಾಡ್ಬೇಕು ನಾನು. 3 ಕಾರು ಮಾಡಬಹುದು, 17 ಕಾರು ಮಾಡಬಹುದು, ಎರಡು ಟೈಮ್ ಇರುತ್ತೆ. ನಿಮ್ಗೆ ಹಣ್ಣು ಯಾವ ತರ ಇರುತ್ತೆ ಅದ್ರ ಮೇಲೆ 17ಕ್ಕೂ ತಗೊಳ್ತಾರೆ, 3ನೇ ತಾರೀಕು ತಗೊಳ್ತಾರೆ. ನಿಮ್ಗೆ ಒಳ್ಳೆ ಎಲ್ಲ ಜಾಸ್ತಿ ಗೊನೆ ಬಂದಿದೆ ಅಂತಂದ್ರೆ 3ನೇ ತಾರೀಕು ಕಟಾವ್ ಮಾಡಬಹುದು, ಇಲ್ಲ ಅಂತಂದ್ರೆ 17ನೇ ತಾರೀಕು ಮಾಡಬಹುದು. ಹೌದು, ನಮಗೆ ಅದೇ ಒಂದು 200-300 kg ಸಿಗುತ್ತೆ ಅಂತಂದ್ರೆ ನಾವು ಪೆಂಡಿಂಗ್ ಇಟ್ಕೊಂಡಿರ್ತೀವಿ. 3ನೇ ತಾರೀಕು ಏನಾದ್ರು ಕಟ್ ಮಾಡಕ್ ಆಗ್ಲಿಲ್ಲ ಅಂತಂದಾಗ ಅದನ್ನ ಹಾಗೆ ಇರುತ್ತೆ. ಎಷ್ಟು ಗೊನೆ ಹಕ್ಕಿಗಳು ತಿಂದಿರುತ್ತೆ ಉಳದ ಗೊನೆನ 17ನೇ ತಾರೀಕು ಸೇರಿಸ್ಬಿಟ್ಟು ಕಟ್ ಮಾಡ್ತೀವಿ. ಒಂದೊಂದ್ಸಲ 7-8 ಗೊನೆಗಳು ಹಣ್ಣಾಗಿರುತ್ತೆ ಒಂದೊಂದು ಮರದಲ್ಲಿ, ಆ ಟೈಮಲ್ಲಿ ಅದನ್ನ ಪೂರ್ತಿ ಕಟ್ ಮಾಡ್ಬಿಡ್ತೀವಿ. ಈ ತಾಳೆ ಏನಿದೆಯಾ, ತಾಳೆಗೆ ಬೇರೆ ಬೇರೆ ತರಹದ ಪೋಷಕಾಂಶಗಳನ್ನ ತಾವು ನೀಡ್ತೀನಿ ಅಂತ ಹೇಳಿದ್ರಿ, ಹೇಗೆ ನೀಡ್ತೀರಾ ಮತ್ತೆ ಯಾವ ಸಮಯದಲ್ಲಿ ನೀಡ್ತೀರಿ? ನಾವು ಮುಂಗಾರು ಮುಂಚೆ ಒಂದ್ಸಲ ಮಳೆ ಬರುತ್ತೆ, ಒಂದು 7-8 ಇಂಚ್ ಮಳೆ ಆದ್ಮೇಲೆ ಆ ಬೇಸಿನಲ್ಲಿ ಹಾಕ್ತೀವಿ. ಒಂದು 4 kg ಅಷ್ಟು ಗೊಬ್ಬರ, ಯೂರಿಯಾ, ಪೊಟಾಶು, DAP ಈ ತರದ್ದು. ಮೈಕ್ರೋನ್ಯೂಟ್ರಿಯಂಟ್ ಮಿಡ್ಲಲ್ಲಿ ಒಂದ್ಸಲ ಕೊಡ್ತೀವಿ, ಬಿಸಿಲ ಟೈಮಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆದಾಗ ಕೊಡ್ತೀವಿ. ಲಘು ಪೋಷಕಾಂಶಗಳನ್ನ ಹೇಗೆ ನೀಡ್ತೀರಿ? ಸ್ಪ್ರೇ ಯಾವ್ದು ಕೇಳಲ್ಲ, ಮತ್ತೆ ರೋಗ ಬರಲ್ಲ ಇದು ಗಿಡಕ್ಕೆ, ಬುಡದಿಂದಲೇ ಬೇರೆಯಿಂದಲೇ ಕೊಡ್ತೀವಿ ನಾವು. ಯಾವ್ದೇ ರೋಗ ಬರೋದಿಲ್ಲ ಇದಕ್ಕೆ? ಇಲ್ಲ, ಯಾವ್ದೋ ರೋಗ ಇಲ್ಲಿವರೆಗೂ ಬಂದಿಲ್ಲ, ಬರಲ್ಲ ಅಂತ ಹೇಳ್ತಾ ಇದಾರೆ. ಸ್ವಲ್ಪ ಗರಿನ ಕಟ್ ಮಾಡ್ತವೆ ಕೆಲವು, ಈ ತೆಂಗಿನ ಮರ ಎಲ್ಲ ಕಟ್ ಮಾಡ್ತಲ್ಲ ಆ ತರದ್ದು, ಅದೇನು ಸಮಸ್ಯೆ ಇಲ್ಲ. ಅದೆಷ್ಟು ಕಟ್ ಮಾಡುತ್ತೆ ಅಷ್ಟು ಡಬಲ್ ಬರ್ತಾ ಇರುತ್ತೆ. ತೆಂಗಿನ ಮರ ತರ ಸತ್ತೋಗೋದು ಆ ತರದ್ದೇನಿಲ್ಲ, ಗರಿಗಳು ಕಟ್ ಮಾಡಿದ್ರು ಅದು ಅದರಷ್ಟಾಗ ಅದು ಮತ್ತೆ ಹೊಸದಾಗಿ ಬರ್ತಾ ಇರುತ್ತೆ. ಈ ತಾಳೆಗೆ ನಿರ್ವಹಣೆ ಅಂತ ಅಂದ್ರೆ ಏನೇನು ನಿರ್ವಹಣಾ ಕೆಲಸಗಳಿರುತ್ತೆ? ನಿರ್ವಹಣಾ ಕೆಲಸ ಅಂತಂದ್ರೆ ನೀವು ಬೇಸಿಗೆಯಲ್ಲಿ ನೀರು 150-200 liter ಒಂದು ಗಿಡಕ್ಕೆ ಕಂಪಲ್ಸರಿ ನೀರು ಕೊಡಬೇಕು. ಇನ್ನು ವರ್ಷದಲ್ಲಿ 2 times ಸಾಕು ಗೊಬ್ಬರ ನೀವು ಆ ಟೈಮಲ್ಲಿ ಕೊಟ್ಬಿಟ್ರೆ, ಮಾನ್ಸೂನ್ ಮತ್ತು ಪೋಸ್ಟ್ ಮಾನ್ಸೂನ್ ಅಲ್ಲಿ 2 ಸಲ ಕೊಟ್ರೆ ಅಷ್ಟೇ ನಿರ್ವಹಣೆ, ಕಟಾವ್ ಮಾಡೋದೇ ಒಂದು ಕೆಲಸ ಅಷ್ಟೇ ಅಲ್ಲಿ. ಈ ಬೇರೆ ಬೆಳೆಗಳ ತರ ಕಳೆ ತೆಗಿಬೇಕು, ಗೊಬ್ಬರ ಹಾಕ್ಬೇಕು ಅಥವಾ ಅದಕ್ಕೆ ಸಿಂಪಡಣೆ ಮಾಡಬೇಕು, ಈ ತರದ್ದೆಲ್ಲ ತುಂಬಾ ಭರ್ತಿ ಕೆಲಸಗಳಿರೋದಿಲ್ಲ? ಕಳೆ ಬರುತ್ತೆ, ಇವಾಗ ಬರ್ತಾ ಇದೆ, ನಮ್ದು ಸ್ವಲ್ಪ ಇನ್ನು ಕೂಡಿಲ್ಲ. ಮತ್ತೆ ಗರಿಯಿಂದ ಗರಿಗೆ ಕೂಡ್ಕೊಂಡಾಗ ನೆರಳು ಜಾಸ್ತಿ ಆದ್ಮೇಲೆ ಕಳೆ ಆಟೋಮೆಟಿಕ್ ಆಗಿ ಅದೇ ಸತ್ತೋಗುತ್ತೆ, ಬರೋದೇ ಇಲ್ಲ. ಇನ್ನು ಫ್ಯೂಚರ್ಲಿ ಇನ್ನೊಂದು 2 ವರ್ಷದಲ್ಲಿ ನನ್ನ ಒಂದ್ ಚೂರು ಕಳೆ ಅದು ಬರೋದೇ ಇಲ್ಲ, ಅದು ಹೋಗ್ಬಿಟ್ಟಿರುತ್ತೆ, ಆ ನೆರಳಿಗೆ ಸತ್ತೋಗುತ್ತೆ ಅದು. ಈಗ ನೀವು ಕಾಫಿನ ಅಂತರ ಬೆಳೆಯಾಗಿ ಹಾಕೊಂಡ್ರಲ್ಲ, ಅದು ಈ ತಾಳೆ ಬೆಳೆ ಮೇಲೆ ಏನಾದರೂ ಪರಿಣಾಮಗಳನ್ನು ಉಂಟು ಮಾಡಿದೆಯಾ? ಇಲ್ಲ, ಆ ತರ ಏನು ನಮಗೆ ಅನಿಸ್ತಾ ಇಲ್ಲ. ತಾಳೆಗೆ ಅಕಸ್ಮಾತ್ ಜಾಸ್ತಿ ಆದ್ರೆ ಕಾಫಿ ತಗೊಂಡಿರುತ್ತೆ, ನಾವು ಅದೇ ತರ ಪ್ಲಾನ್ ಮಾಡಿ ಹಾಕಿದ್ವಿ ಸಾಲ್ಗಳನ್ನ. ಕಾಫಿ ಜಾಸ್ತಿ ಆದ್ರೆ ತಾಳೆ ತಗೊಳ್ಳುತ್ತೆ, ಈಕ್ವಲ್ ಆಗಿ ಇದಾಗುತ್ತೆ, ಸಮಸ್ಯೆಗಳು ಯಾವ್ದು ಆಗ್ತಾ ಇಲ್ಲ. ಯಾವ ತಳಿ ಹಾಕೊಂಡಿದ್ರ ಕಾಫಿನ? ಕೊಲಂಬೊ ಅಂತ ಒಂದು ರೋಬಸ್ಟ್ ಡ್ರಾಫ್ಟ್ ವೆರೈಟಿ 6x6 ಹಾಕೊಂಡಿದ್ವಿ. ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಬೆಳೆ, ತುಂಬಾ ಚೆನ್ನಾಗಿದೆ. ನಾವು ಬೇರೆ ಬೆಳೆ ಕಾಫಿ ಕಂಪೇರ್ ಮಾಡಿದಾಗ ಅದು ಹೊಸದಾಗಿ ಇದು ಮಾಡಿದೆ, ಅದಂದ್ರೆ ಕಾಫಿ ಬೋರ್ಡ್ ರೆಕಮೆಂಡೇಶನ್ ಮಾಡಿಲ್ಲ, ರೈತರಿಂದ ರೈತರಿಗೆ ಪರಿಚಯ ಆಗಿ ಬಂದಿರೋ ಇದು. ಫಸಲು ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ, ಫಸಲು ಕೂಡ ಚೆನ್ನಾಗಿ ಬರುತ್ತೆ, ಫಸಲು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಸರಿ ಏನ್ ಸಮಸ್ಯೆ ಆಯ್ತು ಕಾಫಿಗೆ? ಯಾಕೆ ಅಂತ ಅಂದ್ರೆ ಮಳೆ ಭಾರಿ ಕಡಿಮೆ ಆಯ್ತು, ಕಾಫಿಗೆ ಏನ್ ತೊಂದರೆ ಆಯ್ತು ಮತ್ತೆ ತಾಳೆಗೆ ಏನ್ ತೊಂದರೆ ಆಯ್ತು? ಕಾಫಿಗೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಈಚೆಲ್ಲ ಉದುರಾಗ ಶುರುವಾಯಿತು, ಈಚ್ ಕಟ್ಟಿರಲಿಲ್ಲ. ಇನ್ನು ಮೆಣಸು ಸ್ವಲ್ಪ ವೀಕ್ ಆಗಿತ್ತು, ಮತ್ತೆ ಆವಾಗ ಒಂದು ತಿಂಗಳು ಮಳೆ ಕಂಪ್ಲೀಟ್ ಬರಲಿಲ್ಲ. ಕೆಲವರು ನೀರು ಕೊಟ್ಟಿದ್ರು, ಮತ್ತೆ ಕೆಲವರಿಗೆ ಕೊಡೋಕ್ಕಾಗಲ್ಲ, ಮೆಣಸೆಲ್ಲ ಇದ್ದಾಗ ಇರಿಗೇಷನ್ ಮಾಡೋಕ್ಕಾಗಲ್ಲ, ಯಾಕೆಂತಂದ್ರೆ ಮೆಣಸೆಲ್ಲ ಉದುರೋಗುತ್ತೆ. ಹಾಗಾಗಿ ಹೋಸ್ ಇರಿಗೇಷನ್ ಕೆಲವರು ಮಾಡಿದ್ರು, ನಾವೇನು ಮಾಡಲಿಲ್ಲ, ಆಟೋಮೆಟಿಕ್ಲಿ ಮಳೆ ಬಂತು, ಅಲ್ಲಿಗೆ ಅಲ್ಲಿಂದ ಅಲ್ಲಿಂದಿಗೆ ಮ್ಯಾಚಪ್ ಆಯಿತು. ತುಂಬ ಏನು ಗಂಭೀರವಾದಂಥ ಸಮಸ್ಯೆಗಳೇನಾಗಲಿಲ್ಲ? ಗಂಭೀರವಾದ ಸಮಸ್ಯೆ ಆಗಲಿ, ಇವಾಗ ಆಗ್ತಾ ಇದೆ. ಇವಾಗ ಒಂದು ವಾರದಿಂದ ತುಂಬಾನೇ ಮಳೆ ಬರ್ತಾ ಇದೆ, ಕಾಫಿ ಅರೇಬಿಕೆಲ್ಲ ಹಣ್ಣಾಗಿದೆ, ಉದುರು ಹೋಗ್ತಾ ಇದೆ, ಉದ್ರ ನೆಲಕ್ಕೆ ಬೀಳ್ತಾ ಇದೆ, ಅದು ಎತ್ತದೆ ಒಂದು ದೊಡ್ಡ ಹರಸಾಹಸ ಅಂತ ಆಗ್ತಾ ಇದೆ. ಕುಯ್ದ್ರೂ ಒಣಗಿಸೋದಕ್ಕೂ ಸಮಸ್ಯೆ, ಬಿಸಿಲಿರಲ್ಲ, ಬೆಳಗ್ಗೆಯಿಂದ ಮಬ್ಬಿರುತ್ತೆ, ಸಂಜೆ ಆದ್ಮೇಲೆ ಮಳೆ ಬರುತ್ತೆ. ಈಗ ಅದು ಬಿದ್ದಂತ ಕಾಫಿನ ಏನ್ ಮಾಡಬಹುದು ಅಂತ ರೀ? ಬಿದ್ದಂತ ಕಾಫಿನ ಕೈಯಿಂದ ಹೆರಕ್ಬಿಟ್ಟು ಒಣಗಿಸ್ಬೇಕು, ಇಲ್ಲ ಅಂತಂದ್ರೆ ಅದೇನು ಮಾಡಂಗೆ, ವೇಸ್ಟೇ ಅದು. ಅಲ್ಲಿ ಬಿಟ್ರೂ ಸಮಸ್ಯೆನೆ, ಬೇರಿ ಬೋರರ್ ಅಂತೇಳಿ ಕಾಯಿ ಕೊರಕಗಳು ಶುರು, ಅದರಿಂದಲೇ ಡೆವಲಪ್ ಆಗಿ ಮತ್ತೆ ನೆಕ್ಸ್ಟ್ ಫಸಲಿಗೆ ಹೂ ಜೊತೆ ಸೇರ್ಕೊಂಡು ಸಮಸ್ಯೆ ಮಾಡುತ್ತೆ. ಕಷ್ಟ ಆಗ್ಲಿ ಸುಖ ಆಗ್ಲಿ ಹೆರಕ್ಲೇಬೇಕು, ನೀವು ಯೂಸ್ ಮಾಡಿದವರು ಆಚೆ ಹಾಕ್ಬೇಕು, ಅದು ಬಳಸಿಲ್ಲ ಅಂತ ಹೊರಡೆ ಹಾಕ್ಬಿಡ್ಬೇಕು. ಹೌದು, ಇಲ್ಲ ಅಂತಂದ್ರೆ ನಿಮ್ ಬೇರೆ ಬರೋ ಅಲ್ಲಿಂದಲೇ ಡೆವಲಪ್ ಆಗಿ ನೆಕ್ಸ್ಟ್ ಸೀಸನ್ಗೆ ಫ್ಲೋರಿಂಗ್ ಸೀಸನ್ ಅಲ್ಲಿ ಅಲ್ಲಿ ಬಂದು ಕೂತ್ಕೊಂಡು ಇಡೀ ಗಿಡನ ಆವರಿಸ್ಕೊಳ್ಳುತ್ತೆ, ಆಗ ಕಾಯಿ ಎಲ್ಲ ತೂತಾಗಿರುತ್ತೆ. ಮತ್ತೆ ಹೇಗೆ ನಿರ್ವಹಣೆ ಮಾಡ್ತೀರಾ ಅದನ್ನ? ಎರಕ್ಲೇಬೇಕು, ಹೆಣಕ್ಲು ಅಂತ ಮಾಡ್ತೀವಿ ನಾವು. ಕಾಫಿ ಎಲ್ಲ ಕುಯ್ದಾದ್ಮೇಲೆ ಬಿದ್ದಿದ್ದೆಲ್ಲ ಎಷ್ಟು ಸದ್ಯನ ಅಷ್ಟು ಎರಕ್ತೀವಿ, ಇನ್ನು ಉಳಿದಿದ್ದು ಏನು ಮಾಡೋಕ್ಕಾಗಲ್ಲ. ಅದು ಮಳೆಗೆ ನೀರಿಗೆಲ್ಲ ಸಿಕ್ಕಿದ ಕೆಲವು ಬೀಜ ಹುಟ್ಟುತ್ತೆ, ಕೆಲವು ಹಾಗೆ ಕೊಳ್ತು ಹೋಗುತ್ತೆ. ಹುಟ್ಟಿದ್ರೆ ಏನ್ ಸಮಸ್ಯೆ ಆಗೋದಿಲ್ಲ ಅಲ್ವಾ? ಹುಟ್ಟಿದ್ರೆ ವೀಡಿಂಗ್ ಅಲ್ಲಿ ಹೊಡಿತೀವಿ, ಸಮಸ್ಯೆ ಏನಾಗಲ್ಲ, ವೀಡಿಂಗ್ ಹೊಡೆದ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ಕೊಳ್ತೀವಿ. ಅದ್ ಹಂಗೆ ಇತ್ತು ಅಂದ್ರೆ ಸಮಸ್ಯೆ ಆಗುತ್ತೆ, ಯಾಕೆ ಅಂತ ಅಂದ್ರೆ ಕಾಯಿ ಅದೇ ತರ ಹಾಗೆ ಇತ್ತು, ಮತ್ತೆ ವೆದರ್ ವೇರಿಯೇಷನ್ ಆದಾಗ ಅಲ್ಲಿ ಬೆರಿ ಬೋರರ್ಗಳು ಜಾಸ್ತಿ ಅಲ್ಲಿ ಸ್ಟಾಕ್ ಆಗ್ತವೆ, ಅದ್ರಲ್ಲಿ ಬಂದು ಸ್ಟಾಕ್ ಆಗ್ತವೆ, ಮಣ್ಣಿಂದ ಸೇರ್ಕೊಂಡು ಬಂದು ಅಲ್ಲಿಂದ ಬಂದು ಗಿಡಕ್ಕೆ ನೆಕ್ಸ್ಟ್ ಫಸಲನ್ನ ಅಟ್ಯಾಕ್ ಮಾಡ್ತವೆ. ಅಂತ ಅಂದ್ರೆ ಅದು ಮಳೆಯಿಂದಲಾರು ಬೀಳಿ ಬೇರೆ ಕಾರಣಕ್ಕಾರು ಬೀಳಿ ಅದನ್ನ ಹೆರ್ಕಾಂತದನ್ನ ಮಾಡ್ಲೇಬೇಕು. ಹೌದು, ಕುಯ್ಯುವಾಗ ಹೆಚ್ಚು ಬೀಳ್ಸಲ್ಲ, ಮಳೆ ಮತ್ತೆ ಬೇರೆ ಸಮಸ್ಯೆಯಿಂದ ಬಿದ್ದವನ್ನ ಹೆರ್ಕಲೇಬೇಕು. ನಾವು ಟಾರ್ಪಲ್ ಹಾಕಿರ್ತೀವಿ, ಕೆಳಕ್ ಬೀಳಕ್ ಬಿಡಲ್ಲ, ಬಿದ್ದಿದ್ನ ಕಾಫಿ ಕುಯ್ದ್ಮೇಲೆ ಇನ್ನೊಂದು ರೌಂಡ್ ಎರಕ್ ಬಿಡ್ತೀವಿ. ನಿಮ್ಮ ತೋಟದ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಮೆಣಸಿನ ಬೆಳೆ ಬಹಳ ಚೆನ್ನಾಗಿ ಬಂದಿದೆ. ಎಷ್ಟು ಮೆಣಸಿನ ಬಳ್ಳಿಗಳಿದಾವ ನಿಮ್ಮಲ್ಲಿ? ಸುಮಾರು ಒಂದು 2,000 ಇರಬಹುದು ಸರ್. ಫಸಲು ಕೊಡೋದು ಒಂದು 800-900 ಇದೆ. 800-900 ಇದೆ. ಹೇಗೆ ಆರೈಕೆ ಮಾಡ್ತೀರಾ ಅದಕ್ಕೆ? ಅದಕ್ಕೆ ನಾವು ಮುಂಚೆ ಸಿಒಸಿ ಆಗ್ತಾ ಇದ್ವಿ ಬುಡಕ್ಕೆ, ಮಾನ್ಸೂನ್ ಮತ್ತೆ ಪೋಸ್ಟ್ ಮಾನ್ಸೂನ್ ಅಲ್ಲಿ, ಮತ್ತೆ ಬೋರ್ಡ್ ಅನ್ನ ಸ್ಪ್ರೇ ಮಾಡ್ತಾ ಇದ್ವಿ. ಇವಾಗ ಹೊಸತು AMC ಅಂತ ಒಂದು ಇದ್ ಮಾಡಿದ್ದಾರೆ ನಮ್ಮ ಗೋಣಿಕೊಪ್ಪಲು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸೈಂಟಿಸ್ಟ್ ಗಳು, ಅದನ್ನ 1 kg ಕಡಲೆ ಇಟ್ಟು, 1 kg ಬೆಲ್ಲ, 5 kg ಸಗಣಿ, 5 L ಗಂಜಲನ ಹಾಕಿ ಒಂದು ಬ್ಯಾರಲಲ್ಲಿ ಇಟ್ಬಿಟ್ಟು 10 ಕಳೆದ್ಮೇಲೆ ಆ AMC ನ ಒಂದು 2 L ಹಾಕೊಂಡ್ಬಿಟ್ಟು ಒಂದಿನ ಬಿಟ್ಬಿಟ್ಟು ಒಂದು 5-10 ಅದು ಬುಡಕ್ಕೆ ಹಾಕ್ತಿವಿ. ಈ ಸಲ ನಾವು ಸಿಒಸಿಗೂ ಇದಕ್ಕೂ ಕಂಪೇರ್ ಮಾಡಿದಾಗ ಇಳುವರಿಲಿ ಹೆಚ್ಚಾಗಿದೆ, ಕಲರ್ ತುಂಬಾ ಚೆನ್ನಾಗಿದೆ. ಬೇರೆ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸ್ತೀರಾ ಮೆಣಸಿನ ಬಳ್ಳಿಯಲ್ಲಿ? ಬೇರೆ ಏನು ಮಾಡಲ್ಲ, ನಾವು ಬೋರ್ಡ್ ಕಂಪಲ್ಸರಿ ಹೊಡಿತೀವಿ, ಒಂದು ಮೇ ಜೂನ್ ಅಲ್ಲಿ ಒಂದು ಟೈಮ್ ಹೊಡಿತೀವಿ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದ್ಸಲ ಹೊಡಿತೀವಿ ಮಳೆ ಕಮ್ಮಿ ಆದ್ಮೇಲೆ. ಗೊಬ್ಬರ ಎಲ್ಲ ಕಂಪೋಸ್ಟ್ ಹಾಕ್ತಿವಿ, ಕಂಪೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಸೋಡಾಮೊನಸ್, ಟ್ರೈಕೋಡರ್ಮಾ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಸೀಸನ್ ನೋಡ್ಕೊಂಡು ಹಾಕ್ತಿವಿ, ಜಾಸ್ತಿ ಮಳೆ ಇದ್ದಾಗ ಹಾಕಲ್ಲ, ಯಾಕಂದ್ರೆ ಮಾಯಿಶ್ಚರ್ ನ ಜಾಸ್ತಿ ಹಿಡಿದಿಡುತ್ತೆ, ಸಮಸ್ಯೆ ಆಗುತ್ತೆ ಬುಡಕ್ಕೆ ಅಂತೇಳಿ. ಮಳೆ ಕಮ್ಮಿ ಆಯ್ತಾ ಬಂತು ಅಂದಾಗ ಅವಾಗ ಹಾಕ್ತಿವಿ. ಆಕ್ಚುಲಿ ಅದಕ್ಕೆ ಬೇಕಾಗಿರೋದು ಅಕ್ಟೋಬರ್ ನವೆಂಬರ್ಲಿ ಹಾಕಿದ್ರೆ ನಿಮಗೆ ಸಮ್ಮರ್ಗೆ ಮಾಯಿಶ್ಚರ್ ನ ಹಿಡಿದಿಟ್ಕೊಳ್ಳುತ್ತೆ, ಮಳೆಯಲ್ಲಿ ಹಾಕಿದ್ರೆ ನಿಮಗೆ ಜಾಸ್ತಿ ಮಾಯಿಶ್ಚರ್ ಆಗುತ್ತೆ, ಹಾಗಾಗಿ ಬಿಲ್ಟ್ ಬಂದು ಸತ್ತೋಗ್ತದೆ. ಈ ಮೆಣಸು ಏನಿದೆಯೋ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಮತ್ತೆ ಯಾವಾಗ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಒಂದು 10-15 kg ಕೊಡ್ತೀವಿ. ದೊಡ್ಡ ಬಳ್ಳಿ ಆದ್ರೆ ಒಂದು 15-20 kg ಅಷ್ಟು ಕೊಡ್ತೀವಿ, ಚಿಕ್ಕ ಬಳ್ಳಿ ಆದ್ರೆ ಒಂದು 5 kg ಅಷ್ಟು ಕೊಡ್ತೀವಿ. ನಾವು ಅಕ್ಟೋಬರ್ ನವೆಂಬರ್ಲೇ ನಾವು ಗೊಬ್ಬರನ ಅದು ಕೊಡೋದು. ನಾವು ಜೂನ್ ಜೂನ್ ಅಲ್ಲಿ ಕೊಟ್ಟರೆ ಮಳೆ ಶುರುವಾಗುತ್ತೆ, ಜಾಸ್ತಿ ಮಾಯಿಶ್ಚರ್ ಆಗುತ್ತೆ ಅಂತೇಳಿ ಅಕ್ಟೋಬರ್ ನವೆಂಬರ್ ಕೊಟ್ಬಿಟ್ಟು ಮಣ್ಣು ಹಾಕ್ಬಿಡ್ತೀವಿ ಮೇಲೆ. ಗೊಬ್ಬರನು ವೈಬ್ರೇಟ್ ಆಗಿ ಹೋಗ್ಬಾರ್ದು ಆಚೆಗೆ ಬಿಸಿಲಿಗೆ ಅಂತ ಹೇಳ್ಬಿಟ್ಟು ಮಣ್ಣು ಹಾಕಿರ್ತೀವಿ. ತೀರಾ ರೋಗ ಬಂದದಕ್ಕೆ ಮೆಟಾಲೆಕ್ಸಿಲ್ ಬ್ಯಾಂಕಾಜಬ್ ಅನ್ನೋದು ಒಂದು ಕೆಮಿಕಲ್ನ ಯೂಸ್ ಮಾಡ್ತೀವಿ, ಬುಡಕ್ಕು ಇದ್ಬಿಟ್ಟು ಮತ್ತೆ ಸ್ಪ್ರೇ ಮಾಡ್ತೀವಿ, ಕಂಟ್ರೋಲ್ ಬರುತ್ತೆ. ಎಲ್ಲದಕ್ಕೂ ಅಲ್ಲ, ಯಾವ್ದು ರೋಗ ಇರುತ್ತೆ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ. ಪ್ರತಿ 2-3 ಒಂದ್ಸಲ ಒಂದು ಬಳ್ಳಿನ ನಾವು ವಿಸಿಟ್ ಮಾಡೇ ಮಾಡ್ತೀವಿ. ನಾನಾಗ್ಲಿ, ನನ್ನ ತಂದೆ ಆಗಲಿ, ಇಲ್ಲ ನನ್ನ ತಮ್ಮ ಆಗಲಿ, ಅಲ್ಲಿ ಔಷಧಿನ ನಾವು ರೆಡಿ ಇಟ್ಕೊಂಡಿರ್ತೀವಿ. ಅದಾಗಿದೆ ಆ ಕ್ಷಣದಲ್ಲೇ ನಾವು ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ. ಈಗ ಕೊಟ್ಟಿಗೆ ಗೊಬ್ಬರನ ಹೇಗೆ ಕೊಡ್ತೀರಾ? ಸುಮ್ಮನೆ ಹಂಗೆ ತಿಪ್ಪೆಯಿಂದ ನೆರವಾಗಿ ಕೊಡ್ತೀರಾ ಅಥವಾ ಅದಕ್ಕೆ ಏನಾದ್ರು ಪೌಷ್ಟೀಕರಣ ಮಾಡಿ ಕೊಡ್ತೀರಾ ಹೇಗೆ? ಇಲ್ಲ, ಗೊಬ್ಬರನ ನಾವು ತಗೊಳ್ತೀವಿ. ನಮ್ದು ಸ್ವಲ್ಪ ಒಂದು 6-7 ಟ್ಯಾಕ್ಟರ್ ಅಷ್ಟು ನಮ್ದು ಹಸುಗಳಿದೆ, ಅದರಿಂದ ತಗೊಳ್ತೀವಿ. ಮತ್ತೊಂದು 10-15 ಟ್ಯಾಕ್ಟರ್ ಹೊರಗಡೆಯಿಂದ ತಗೊಳ್ತೀವಿ, ಒಳ್ಳೆ ರೈತರು ಚೆನ್ನಾಗಿ ಇದ್ಮಾಡಿ ಎಮ್ಮೆ ಸಗಣಿ ಗೊಬ್ಬರ ಇದೆಲ್ಲ ತಗೊಂಡು ತಂದ್ಬಿಟ್ಟು ಸ್ಟಾಕ್ ಹಾಕ್ತಿವಿ. ಪ್ರತಿ ಸ್ಟಾಕ್ ಹಾಕಾಗ್ಲೂ ಸೂಡಮೊನಸ್ ಮತ್ತೆ ಟ್ರೈಕೋಡರ್ಮನ ಅದ್ರ ಮೇಲೆ ಸುರಿತಾ ಇರ್ತೀವಿ. ಪ್ರತಿ ಲೋಡ್ ಟ್ರ್ಯಾಕ್ಟರ್ ಇಂದ ಬೀಳುವಾಗ್ಲೂ ಅದ್ರ ಮೇಲೆ ಸುರಿತಾ ಇರ್ತೀವಿ, ಒಂದು 5-5 ತರ. ಎಲ್ಲ ಕಂಪ್ಲೀಟ್ ಆದ್ಮೇಲೆ JCB ಮಲ್ಚ್ ಹಾಕ್ತಿವಿ, ಮಲ್ಚಿಂಗ್ ಮಾಡ್ಬಿಡ್ತೀವಿ. ಮಲ್ಚಿಂಗ್ ಮಾಡಿ ಬೇಸಿಗೆ ಆದ್ರೆ ತೆಂಗಿನ ಮರ ತರೋದು ಒಂದು ಬೈನೆ ಅಂತ ಬರುತ್ತೆ ಇಲ್ಲಿ, ಆ ಗರಿಗಳನ್ನ ಮುಚ್ತೀವಿ. ಒಂದು ವಾರಕ್ಕೊಂದ್ಸಲ ಲೈಟ್ ಆಗಿ ನೀರು ಕೊಡ್ತಾ ಇರ್ತೀವಿ, ಮಾಯಿಶ್ಚರ್ ಇರೋ ತರ. ಮತ್ತೆ ಎರೆಹುಳುಗಳನ್ನ ನೇರವಾಗಿ ಅಲ್ಲಿಗೆ ಬಿಡ್ತೀವಿ, ನಮ್ಮ ಮನೆ ಹತ್ರ ಸ್ಟಾಕ್ ಇರುತ್ತೆ, ಅದನ್ನ ತಗೊಂಡೋಗಿ 1 kg ಬಿಟ್ಟರು ಸಾಕು, ನಿಮಗೆ ಒಂದು 50 kg ಆಗ್ಬಿಡುತ್ತೆ ಒಂದು ವಾರ 15 ಡೆವಲಪ್ ಆಗಿ. ಅದು ಎಲ್ಲ ಪೀ ಪುಡಿ ತರ ಪುಡಿ ಮಾಡ್ಕೊಂಡು ಬರುತ್ತೆ. ಆಮೇಲೆ ಮಳೆ ಶುರುವಾಯಿತು ಅಂದಾಗ ಟಾರ್ಪಲ್ ಹಾಕ್ತೀವಿ ಮೇಲೆ ನೀರು ಬೀಳ್ದಾಗೆ. ಅಷ್ಟೊತ್ತಿಗೆ ನಾವು ಮೇ ಜೂನ್ ಟೈಮಲ್ಲಿ ಗೊಬ್ಬರಗಳನ್ನ ಸ್ಟಾಕ್ ಮಾಡ್ಕೊಳ್ತೀವಿ. ಒಂದು 2-3 ಪೂರ್ತಿ ನಿಮಗೆ ಬೇಯಿಸಿ ಟೀ ಪುಡಿ ತರ ಇರುತ್ತೆ ಗೊಬ್ಬರ, ಉಡಿ ಉಡಿ ಉಡಿ ಆಗಿರುತ್ತೆ. ಅದನ್ನ ನಾವು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಗಿಡಕ್ಕೆ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಡ್ತೀವಿ ಮೇಲ್ಗಡೆ. ಸಾಮಾನ್ಯವಾಗಿ ಈ ಭಾಗದ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಮೆಣಸನ್ನ ಬಾಧಿಸ್ತಕ್ಕಂತ ಅನೇಕ ರೋಗಗಳು ಬಾಧಿಸ್ತಾ ಇರತಕ್ಕಂಥದ್ದು, ಅದರ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದ್ರಿ? ನಿಮಗೆ ರೋಗ ಬಂದಿದೆ ಅಂತಂದ್ರೆ ಅಲ್ಲಿ ಮಳೆ ಜಾಸ್ತಿ ಇದೆ, ಮಾಯಿಶ್ಚರ್ ಜಾಸ್ತಿ ಇದೆ ಅಂತಾನೆ ಅರ್ಥ. ಅಲ್ಲಿಗೆ ನೀರು ಬೀಳ್ದಂಗೆ ಏರ್ ಮಡಿ ಮಾಡ್ಕೋಬೇಕು, ಬುಡನ ಎತ್ತರ ಮಾಡಬೇಕು, ಮತ್ತೆ ಇಂಗು ಗುಂಡಿಗಳನ್ನ ಮಾಡಬೇಕು, ನೀರು ಇಳಿ ಬಸ್ತೋಗೋ ತರ ಮಾಡ್ಕೋಬೇಕು. ನೀವು ಬೇರನ್ನ ಒಂದು ನಿರ್ವಹಣೆ ಮಾಡಿದ್ರೆ ಮೆಣಸದು ಮೇಲ್ಗಡೆ ಬರೋದು ಸ್ವಲ್ಪ ಹುಳಗಳು ಬರೋದು ಆ ತರ ಇರುತ್ತೆ, ತೂತ್ ಮಾಡೋ ಅಂತ ಹುಳಗಳು, ಅದು ಸ್ವಲ್ಪ ಬಂದೇ ಬರುತ್ತೆ. ಅದಕ್ಕೆ ಕೆಮಿಕಲ್ ಮಾಡ್ಬೋದು. ನೀವು ಬುಡನ ಎಷ್ಟು ಕ್ಲೀನ್ ಆಗಿ ಇದು ಮಾಡ್ಕೊಳ್ತೀರಾ, ಸೇಫ್ ಆಗಿ ನೋಡ್ಕೊಳ್ತೀರಾ, ಅಷ್ಟು ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ, ಬಳ್ಳಿ ಸಾಯೋದು ಪ್ರಮಾಣ ಕಮ್ಮಿ ಆಗುತ್ತೆ. ಎಷ್ಟು ಇಳುವರಿ ಬರ್ತಾ ಇದೆ ನಿಮಗೆ ಮೆಣಸಲ್ಲಿ? ಲಾಸ್ಟ್ ಟೈಮ್ 1 ton ಹತ್ರ ಆಗಿತ್ತು, ಇವಾಗ ಒಂದು 2.5-3 ton ಎಕ್ಸ್ಪೆಕ್ಟ್ ಮಾಡಿದ್ವಿ, ಸೊ ಅಷ್ಟು ಆಗುತ್ತೆ. ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? ಹೌದು, ನಾವು ಲಾಸ್ಟ್ ಟೈಮ್ ಒಂದೇ ಅವರೇಜ್ ರೇಟ್ ನಿಂತಿತ್ತು, 490-510 ಇತ್ತು, ಅವರೇಜ್ ಒಂದು 500 ರೇಟ್ ಅಲ್ಲಿ ಸೇಲ್ ಮಾಡಿದ್ವಿ 1 ton. ಇವಾಗ 600-620 ಇದೆ, ಅವರೇಜ್ 600 ಅಲ್ಲಿ ಇದೆ. ಅಂದ್ರೆ ಇಡಬೇಕು, ಇಡಬೇಕು ಅಂತಂದ್ರೆ ನಮಗೆ ಆ ಪೇಷನ್ಸ್ ಬೇಕು, ಮತ್ತೆ ಎಕನಾಮಿಕಲಿ ನಾವು ಸ್ಟೆಬಿಲಿಟಿ ಇರಬೇಕು. ಇಲ್ಲ ಅಂತಂದಾಗ ನಾವು ಆ ಟೈಮಿಗೆ ಬೆಳೆ ಬಂದ ಕೂಡಲೇ ಕೊಡ್ಲೇಬೇಕಾಗುತ್ತೆ. ಈ ವರ್ಷ ಎಲ್ಲ ಬಂದ್ರೆ ರೇಟ್ ಬರೋವ್ರಿಗೆ ನಾವು ಕೊಡಲ್ಲ, ಇಟ್ಕೊಳ್ತೀವಿ ಅದನ್ನ. ಕಾಫಿ ಜೊತೆಗೆ ಮೆಣಸನ್ನ ಹೀಗೆ ತುಂಬಾ ಚೆನ್ನಾಗಿ ಸಾಕೊಳ್ಳೋದ್ರಿಂದ ಮತ್ತೆ ತಾಳೆ ಬೆಳೆಯನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ಸಾಮಾನ್ಯ ರೈತರಿಗೆ ಹೇಗೆ ಅದು ನೆರವಾಗುತ್ತೆ? ಒಂದು ಬೆಳೆಯಿಂದ ನೀವು ಏನು ಮಾಡೋಕ್ಕಾಗಲ್ಲ. ನಮಗೆ ಕಾಫಿ ಎಷ್ಟು ಬಂದ್ರು ನಮಗೆ ಅಲ್ಲಿ ಲೇಬರ್ ಮೆನ್ಯೂರು ಅಲ್ಲಿಗೆ ಸರಿಯಾಗುತ್ತೆ ಸರ್. ಅಡಿಷನಲ್ ಆಗಿ ಬೇರೆ ಬೇರೆ ಮರಗಳು ಅಗರ್ವುಡ್ಡು ಮತ್ತೆ ಮೈಸಾಪಿಸು ಈ ತರ ಮರಗಳನ್ನ ಬೆಳ್ಕೊಳ್ಳೋದ್ರಿಂದ ಮೆಣಸು ಈ ತರ ಬಳ್ಳಿಗಳನ್ನ ಬೆಳ್ಕ ಕಿತ್ತಲೆ ಮಧ್ಯದಲ್ಲಿ ಏಲಕ್ಕಿ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಜಾಗ ಖಾಲಿ ಜಾಗಗಳಿರುತ್ತೆ ಅಲ್ಲೆಲ್ಲ ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಅದೆಲ್ಲ ಲಾಭನೇ. ನೀವು ಕಾಫಿದು ನೀವೇನ್ ದುಡ್ದಿರ್ತೀರಿ ನಿಮ್ಮ ಲೇಬರ್ ಖರ್ಚಿಗೆ ಮತ್ತೆ ಇದಕ್ಕೆ ಸರಿಯಾಗುತ್ತೆ, ಉಳಿದಿದ್ದು ಏನ್ ಬರುತ್ತೆ ಅದೆಲ್ಲ 100% ಲಾಭನೇ ಅದು. ಹಾಗಾಗಿ ಬೇರೆ ಬೇರೆ ತರಹದ ಬೆಳೆಗಳನ್ನು ಕೂಡ ಅಂತರ ಬೆಳೆಯಾಗಿ ಮತ್ತೆ ಬೇರೆ ಬೇರೆ ತರಹದ ಬೆಳೆಗಳಾಗಿ ನಾವು ಬೆಳ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಆರಂಭದಲ್ಲೇ ಹೇಳಿದ್ರಿ ನಾನು ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡಿದೆ, ಕೃಷಿ ಡಿಪ್ಲೊಮಾ ಮಾಡಿದೆ ಅಂತ ಹೇಳಿ, ನಿಮ್ಮ ಕೃಷಿ ಡಿಪ್ಲೊಮಾ ಕೃಷಿಗೆ ಹೇಗೆ ನೆರವಾಗ್ತಾ ಇದೆ? ಖಂಡಿತ ನೆರವಾಗಿದೆ ಸರ್. ನಾನೊಬ್ಬ ಹಳ್ಳಿಯಿಂದ ಬಂದವನಿಗೆ ಏನು ನಾಲೆಡ್ಜ್ ಇಲ್ಲದಂತ ಹುಡುಗ, ನಾನಿಲ್ಲಿ ಏನು ಓದ್ಕೊಂಡ್ರು ನನಗೆ ಏನು ಗೊತ್ತಿರಲ್ಲ. ಯಾಕೆ ಒಂದು ಕಾಲೇಜಿಗೆ ಹೋಗಿ ಸೈಂಟಿಸ್ಟ್ಗಳ ಜೊತೆ ಡಾಕ್ಟರ್ಸ್ಗಳ ಜೊತೆ ಬೆರೆತಾಗ ಪ್ರತಿ ಒಂದನ್ನು ಈಗ ಟಚ್ ಆಗ್ತಾರೆ ಎಲ್ಲರೂ. ಒಂದು ಕಡೆಯಿಂದ ಈಗ ಕೆ ವಿ ಕೆಗಳಿರ್ಬೋದು, ನಮ್ಮ ಜಿ ಕೆ ವಿ ಕೆಲ್ ಇರ್ಬೋದು, ಎಲ್ಲರೂ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಇದಾರೆ ಅಂದ್ರೆ ಅವನ್ನೇ ಟಚ್ ಮಾಡ್ತಾರೆ. ಇವಾಗ ಟೆಕ್ನಾಲಜಿ ಆ ತರ ಇದೆ, ಅವರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ. ಎಲ್ಲರೂ ಸಿಗಬೇಕು ಅಂದ್ರೆ ಪ್ರತಿಯೊಬ್ಬರು ಒಂದು ಡಿಪ್ಲೊಮಾ ಮಾಡಿ ಮತ್ತೆ ನೀವು ಇಂಜಿನಿಯರಿಂಗ್ ಆರ್ ಮಾಡಿ ಬಿ ಎಸ್ ಸಿ ಯಾವ್ದಕ್ಕಾದ್ರೂ ಹೋಗಿ ಪ್ರತಿ ರೈತರ ಮಕ್ಕಳು ಒಂದ್ಸಲ ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡ್ಕೊಂಡು ಇಲ್ಲ ಹಾರ್ಟಿಕಲ್ಚರ್ ಯಾವ್ದಾರು ಮಾಡ್ಕೊಳ್ಳಿ, ಜಮೀನು ಇರುವಂತವ್ರು, ನಿಮಗೆ ಲೈಫಿಗೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲ ಇಲಾಖೆಗಳೊಂದಿಗೆ ಹೆಚ್ಚು ಸಂಪರ್ಕದಲ್ಲಿ ಇರ್ತೀರ ನೀವು, ಕಾಫಿ ಬೋರ್ಡ್ ಆಗ್ಬಹುದು, ಸ್ಪೈಸ್ ಬೋರ್ಡ್ ಆಗ್ಬಹುದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಕೆ ವಿ ಕೆ, ಇದರಿಂದಲೂ ಕೂಡ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಾ? ಸಾಮಾನ್ಯ ರೈತರು ಹೀಗೆ ಕೃಷಿಗೆ ಇರ್ತಕ್ಕಂತಹ ಇಲಾಖೆಗಳ ಜೊತೆ ಸಂಪರ್ಕವನ್ನ ಇಟ್ಕೊಳ್ಳೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತೀರಿ? ಖಂಡಿತ ಆಗುತ್ತೆ ಸರ್. ನನಗೆ ಏನೇ ಟೆಕ್ನಾಲಜಿ ಬೇಕು ಅಂದ್ರೆ ಈಗ ಕಾಫಿ ಬೋರ್ಡ್ ಇಂದ ಮೆಸೇಜ್ ಬರುತ್ತೆ ನನಗೆ, ಈ ತಿಂಗಳಲ್ಲಿ ಈ ಕೆಲಸ ಮಾಡಬೇಕು, ಈ ತರ ಇದು ಮಾಡಬೇಕು ಅಂತ. ಮತ್ತೆ ಒಂದು 5-6 ಮ್ಯಾಗಝಿನ್ಗಳು ಬರುತ್ತೆ ನನ್ನ ಮನೆಗೆ, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇದ್ರದಿರ್ಬೋದು. ಅದ್ರಲ್ಲಿ ಪ್ರತಿ 15 ದಿನಕ್ಕೊಂದು ಸಲ ಏನ್ ಕೆಲಸ ಮಾಡಬಹುದು, ಒಂದು ತಿಂಗಳಲ್ಲಿ ಏನ್ ಕೆಲಸಗಳನ್ನ ಮಾಡಬಹುದು, ಕಾಫಿ ಇರಲಿ, ಕಾಳುಮೆಣಸು ಇರಲಿ, ಏಲಕ್ಕಿ ಇರಲಿ, ಪ್ರತಿಯೊಂದು ಮಾಹಿತಿಗಳಿರುತ್ತೆ. ಮತ್ತೆ ಸೈಂಟಿಸ್ಟ್ಗಳು ಮತ್ತೆ ಆಫೀಷಿಯಲ್ಗಳನ್ನ ನಾವು ಚೆನ್ನಾಗಿಟ್ಕೊಳ್ಳೋದ್ರಿಂದ ಅಲ್ಲಿ ಸರ್ಕಾರದಿಂದ ಬರೋ ಸ್ಕೀಮ್ಗಳು ಏನೇನಿರುತ್ತೆ ಅಂತ ನಮಗೆ ಅಲ್ಲಿಂದ ಅನುಕೂಲ ಆಗುತ್ತೆ. ಈಗ ನಾನು ಕಾಫಿ ಬೋರ್ಡಿಂದ ಕೆರೆ ಕೊಟ್ಟಿದ್ದಾರೆ, ಇರಿಗೇಷನ್ಗೆ ಇಕ್ವಿಪ್ಮೆಂಟ್ಸ್ಗೆಲ್ಲ ಇದು ಕೊಟ್ಟಿದ್ದಾರೆ, ಹಾರ್ಟಿಕಲ್ಚರಿಂದ ಮೆಣಸಿಗೆ ಎ ಎಂ ಸಿ ಇದೆಲ್ಲ ಸಬ್ ಇದು ಮಾಡಿಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಭತ್ತ ಇದೆಲ್ಲ ನಮಗೆ ಇದು ಮಾಡಿದ್ದಾರೆ, ಟೆಕ್ನಾಲಜಿ ಕೊಡ್ತಾ ಇದ್ದಾರೆ. ಪ್ರತಿ ಡಿಪಾರ್ಟ್ಮೆಂಟ್ ಯಾರಾದ್ರೂ ಅಷ್ಟೇ ನಿಮ್ಮ ಹತ್ತಿರದ ಇಲಾಖೆಗಳನ್ನ ಸಂಪರ್ಕದಲ್ಲಿ ಪ್ರತಿನಿಧಿ ಇರೋದು ತುಂಬಾ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಸಂಪರ್ಕದಲ್ಲಿ ಇಟ್ಕೊಳ್ಳುವಂಥದ್ದು ಹೆಚ್ಚು ಸೂಕ್ತ ಅಂತೀರಿ? ಹೌದು. ಬರೀ ಕೃಷಿಯನ್ನೇ ಮಾಡ್ಕೊಂಡು ಬದುಕನ್ನ ಕಟ್ಕೊಳ್ಬಹುದಾ? ಹೇಗಿದೆ ನಿಮ್ಮ ಬದುಕು? ನನ್ನ ಲೈಫ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಮುಂಚೆ ಇರಲಿಲ್ಲ, ನಾನು ಪ್ಲಾನ್ಡ್ ಮಾಡಿ ಅಗ್ರಿಕಲ್ಚರ್ ಮಾಡಿದೆ. ಈಗ ನಾನು ಅಗರ್ವುಡ್ ಮಾಡಿದ್ದೀನಿ, ಒಂದು 300 ಗಿಡ ಇದೆ, 25 ಇನಾಕ್ಲೇಷನ್ ಮಾಡಿದ್ದೀನಿ. ಇಲ್ಲಿ ಟ್ರೇಡ್ ಆಗಿರೋ ಲೆಕ್ಕ 40,000 ಮಿನಿಮಮ್ ಒಂದು 1,70,000 ಒಂದು ಮರ ಟ್ರೇಡ್ ಆಗಿದೆ. ಇವಾಗ ಒಂದು 25,000 ಇನ್ವೆಸ್ಟ್ ಮಾಡಿದ್ದೀನಿ, ಇನ್ನೊಂದು 25,000 ಈ ತಿಂಗಳಲ್ಲೇ ನಾನು ಇನಾಕ್ಲೇಷನ್ ಮಾಡಬೇಕು. 25 ಮರ ಅಂತಂದ್ರೆ ನನಗೆ 40,000 ಬಂದ್ರೆ 10,000 ಬರುತ್ತೆ. ಪ್ರತಿ ವರ್ಷ 25 ಮರ ಮಾಡ್ಕೋದ್ರೆ ನಾನು 8 ಟರ್ನ್ ಮಾಡ್ಬೋದು, 80,000 ಬರುತ್ತೆ. ಪ್ರತಿ ವರ್ಷ 10,000 ಬರುತ್ತೆ. ಯಾಕೆ 25 ಮಾಡ್ಕೋಬೇಕು ಅಂದ್ರೆ ಒಂದೇ ಸಲ ನಾವು ಬಂಡವಾಳ ಹಾಕೋದು ತಪ್ಪುತ್ತೆ, ಮತ್ತೆ ಪ್ರತಿ ವರ್ಷ ಆದಾಯ ಬರುತ್ತೆ. ಹಾಗಾಗಿ ಈ ತರ ಮತ್ತೆ ಮೈಸಾಪಿಸ ಅಂತ ಒಂದು 500 ಮರ ಇದೆ, ಒಂದು 10 ವರ್ಷದಲ್ಲೆಲ್ಲ ನಿಮಗೆ 15-20,000 ವ್ಯಾಲ್ಯೂಗೆ ಅದು ಸೇಲ್ ಆಗುತ್ತೆ. ಸಾಫ್ಟ್ ವುಡ್ ಅದು, ಈ ಹಾಲ್ವಾಣ ಸಿಲ್ವರ್ ಎಲ್ಲ ಬರುತ್ತಲ್ಲ ಆ ಥರದ್ದು, ಸಿಲ್ವರ್ಗಿಂತಲೂ ಡಬಲ್ ಗ್ರೋತ್ ಜಾಸ್ತಿ. ಅದು 6-7 ವರ್ಷಕ್ಕೆ ಕಟಿಂಗ್ ಬರುತ್ತೆ. ಇನ್ನು ಸ್ವಲ್ಪ ಎಕನಾಮಿಕಲ್ ಆಗಿ 10 ವರ್ಷ ಇಟ್ಕೊಳ್ಳೋದು ಒಳ್ಳೇದು. ಸ್ವಲ್ಪ ಶ್ರೀಗಂಧನೂ ಬೆಳೆದಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಒಂದು 5-6 ವರ್ಷದಲ್ಲಿ ಕಟಿಂಗ್ ಬರುತ್ತೆ, 100 ಶ್ರೀಗಂಧ ಇದೆ. ಮರ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಷ್ಟು ರೈತರಿಗೆ ಅನುಕೂಲ. ಯಾಕೆಂತಂದ್ರೆ ನೀವು ಕಾಫಿ ಇವತ್ತು ಬೆಳೆ ಲಾಸ್ ಆಯ್ತು ಅಂದ್ರೆ ಅದು ಹೋಗೇ ಬಿಡ್ಬೋದು ಪೂರ್ತಿ. ಎಲ್ಲಕ್ಕಿನ್ನೂ ಅಷ್ಟೇ, ಪೇಪರು ಅಷ್ಟೇ, ಮರ ಯಾವುದೇ ಕಾರಣಕ್ಕೂ ಸಾಯಲ್ಲ, ಅದು ಪ್ರಕೃತಿಲಿ ಹಂಗೆ ಇರುತ್ತೆ. ಆ ಮರ ಮರೆಯಾದ್ರೂ ನೀವು ಜೀವನ ಮಾಡಬಹುದು. ಹಾಗಾಗಿ ನಾವು ಅರಣ್ಯ ಕೃಷಿಗೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು ಅನ್ನುವಂಥದ್ದು. ನಾನು ಪ್ರತಿ ವರ್ಷನೂ ನಾನು ಇನ್ಶೂರೆನ್ಸ್ ಕಟ್ಟಲ್ಲ ಸರ್. ನಾನು ಇನ್ಶೂರೆನ್ಸ್ ಅಂತಂದ್ರೆ 100-105 ಮರ ಪ್ರತಿ ವರ್ಷ ಹಾಕೊಂಡು ಬರ್ತೀನಿ. ಈಗ ಒಂದು 5-6 ವರ್ಷದಲ್ಲಿ ಒಂದು ಅಕೇಶಿಯನ್ ಒಂದು ವೆರೈಟಿಯಲ್ಲಿ ನಮ್ಮ ಪಕ್ಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಡ್ತಾ ಇದ್ರು, ಒಂದು 25 ಗಿಡ ತಂದು ನೆಟ್ಟಿದ್ದೆ. 25 ಗಿಡ ಒಂದು 6 ವರ್ಷದ್ದು 30,000 ನಾನು ಸೇಲ್ ಮಾಡಿದ್ದೀನಿ. ಇನ್ನೊಂದು 2 ದಿನದಲ್ಲಿ ಕಟಿಂಗ್ ಮಾಡ್ತಾರೆ. ಅದನ್ನು ತುಂಬಾ ಅನುಕೂಲ. ಒಟ್ಟಾರೆ ಬದುಕು ಚೆನ್ನಾಗಿದೆ? ತುಂಬಾ ಚೆನ್ನಾಗಿದೆ ಸರ್. ನಾವು ಎಲ್ಲೋ ಕ್ಲಬ್ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಅಗ್ರಿಕಲ್ಚರ್ ಲಾಸ್ ಅನ್ನೋದು ಸುಳ್ಳು. ಅಗ್ರಿಕಲ್ಚರ್ನ ಅಗ್ರಿಕಲ್ಚರ್ಗೆ ಹಾಕಿ, ಯಾಕೆಂದ್ರೆ ಬಂಡವಾಳ ಬಿಡುತ್ತೆ, ಬಂಡವಾಳ ಹಾಕಿದಷ್ಟು ನೀವು ಬಂಡವಾಳನ ವಾಪಸ್ ತಗೋಬಹುದು. ಆ ಕಾನ್ಸೆಪ್ಟ್ ರೈತರಲ್ಲಿ ಬೇಕು. ನಾವ್ ಎಲ್ಲೋ ಖರ್ಚು ಮಾಡ್ಕೊಳ್ಳೋದು ಅಗ್ರಿಕಲ್ಚರ್, ನಾವು ತೋಟಕ್ಕೆ ಹೋಗದಲ್ಲ ಎಲ್ಲೋ ಇದ್ಕೊಂಡು ಅಗ್ರಿಕಲ್ಚರ್ ಲಾಸ್ ಅನ್ನೋದು ಸುಳ್ಳು. ನೀವು 100 ರೂಪಾಯಿ ಹಾಕಿದ್ರೆ 300 ರೂಪಾಯಿ ಅಷ್ಟು ದುಡಿಯೋಷ್ಟು ಅಗ್ರಿಕಲ್ಚರ್, ಇದರಷ್ಟು ಲಾಭ ಎಲ್ಲೂ ಇಲ್ಲ. ಅಂದ್ರೆ ಮಾರ್ಕೆಟಿಂಗ್ ನೀವು ಯೋಚನೆ ಮಾಡಿ ಮಾಡ್ಕೋಬೇಕು. ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ಆನಂದ್? ಸರ್, ನನ್ನ ಫೋನ್ ನಂಬರ್ ಇದೆ, 9414-9112-5111. ಇನ್ನೊಮ್ಮೆ ಹೇಳಿ, 9414-9112-5111. ಒಳ್ಳೆಯದು ಆನಂದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಹಾಗೂ ಕಾಳುಮೆಣಸಿನ ಬೆಳೆಯಲ್ಲಿನ ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತರ ಆದಾಯ ಹೆಚ್ಚಿಸುವಲ್ಲಿ ಜೈವಿಕ ಬೆಳೆಗಳ ಪ್ರಾಮುಖ್ಯತೆ ಕುರಿತು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೇಳುಗರಿಗೂ ಧನ್ಯವಾದಗಳು.